ನಾಲ್ಕು ದಿನಗಳ ಬಿಜೆಪಿ ಜನಸ್ವರಾಜ್ ಯಾತ್ರೆ ಇಂದಿನಿಂದ ಆರಂಭ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಪಕ್ಷಿಯೋ ಸೇ ಹಮ್ ಖೇತ್ ಬಚಾ ಲೇತೆ ಪರ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾ. ಮತಲಬ್ ದೇಖ ಬೇಟಾ, ತು ಜೊ ಯೇ ಅಂಧಾಧುಂ ರಸಾಯನ ಮಿಲಾತಾ ಹೈ ನಾ, ಮಿಟ್ಟಿ ಕಿ ಸೆಹತ್ ಬಿಗಡನೆ ಲಗಿ ಹೈ ಔರ್ ಜಬ್ ಮಾಟಿ ಹೀ ಕಮಜೋರ್ ಪಡ ಜಾಯೇಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ. ಅರೆ ಪಹಲೆ ಐಸಾ ನಹೀ ಥಾ, ಪೂಛನಾ ಅಪ್ನೆ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ ಲಹಲಾತಿ ಥಿ, ಶುದ್ಧತಾ ಝಲಕ್ತಿ ಥಿ, ಮಾಟಿ ಭೀ ತಂದುರುಸ್ತ ಔರ್ ಲೋಗ್. ಪಹಲೀ ವಾಲಿ ಬಾತ್ ಕಹಾ, ಪರಂತು ಸಭಿ ಡಾಲೆ ಸಬ್ ನಹೀ, ಆಜ್ ಭೀ ಲಾಖೋ ಜಾಗರೂಕ್ ಕಿಸಾನ್ ಪರಂಪರಾಗತ ವಿಧಿ ಸೇ ಫಸಲ್ ಉಗಾ ರಹೇ, ಪರ್ಚಾ ಕಮ್ ಔರ್ ಉಪಜ್ ಕೀ ಕೀಮತ್ ಭೀ ಬೆಹತರ್ ಪಾ ರಹೇ. ಸಚ್ ರೇ ಬೇಟೆ, ಎಕ್ಸ್ಪೀರಿಯನ್ಸ್ ಸೇ ಬತಾ ರಹೇ ಹೈ, ಧೂಪ್ ಮೇ ಬಾಲ್ ಸಫೇದ್ ನಹೀ ಕಿಯೇ ಹೈ. ಠೀಕ್ ಹೈ ಭಾಯಿ, ಮೈ ಭೀ ಆಜ್ ಸೇ ಭೀ ಖೇತಿ ಶುರು ಕರೂಂಗಾ. ಮಾಟಿ ಸೇ ಪ್ರೇಮ್ ಕಿ ಪರಂಪರಾ ಹೈ, ಪರಂಪರಾಗತ್ ಖೇತಿ. ಉತ್ತಮ ಬೆಲೆ ಕೊಡಿಸಲು ಮತ್ತು ಗ್ರಾಮೀಣ ಯುವಜನರಿಗೆ ಸ್ಥಳೀಯ ಮಟ್ಟದಲ್ಲಿ ಉದ್ಯೋಗ ಅವಕಾಶ ಒದಗಿಸಿ ಸ್ವಾವಲಂಬಿ ಆಗಿಸಲು ಕೃಷಿ ಉತ್ಪನ್ನ ವ್ಯಾಪಾರ ಮತ್ತು ವಾಣಿಜ್ಯ ಸಂವರ್ಧನೆ ಮತ್ತು ಸರಳೀಕರಣ ಅಧಿನಿಯಮ 2020 ಜಾರಿಗೊಳಿಸಿದೆ. ಮೇರೆ ದೇಶ ಕಾ ಕಿಸಾನ್ ಜೊ ಉತ್ಪಾದನ್ ಕರ್ತಾ ಥಾ, ನಾ ವೋ ಅಪ್ನಿ ಮರ್ಜಿ ಸೇ ಬೇಚ್ ಸಕ್ತಾ ಥಾ, ನಾ ಅಪ್ನಿ ಮರ್ಜಿ ಸೇ ಜಹಾಂ ಬೇಚನಾ ಚಾಹತಾ ಥಾ ವಹಾಂ ಬೇಚ್ ಸಕ್ತಾ ಥಾ, ಉಸ್ಕೇ ಲಿಯೇ ಜೋ ದಾಯರಾ ತಯ ಕಿಯಾ ಥಾ ವಹೀಂ ಬೇಚನಾ ಪಡ್ತಾ ಥಾ, ಉಸ್ ಸಾರೇ ಬಂಧನೋ ಕೋ ಹಮ್ನೆ ಖತ್ಮ ಕರ್ ದಿಯಾ ಹೈ. ಈ ಕಾನೂನಿನ ಅಡಿಯಲ್ಲಿ ಕೃಷಿ ಉತ್ಪನ್ನದ ವ್ಯಾಪಾರದ ಹಾದಿಯನ್ನು ಸುಗಮಗೊಳಿಸಲಾಗಿದೆ. ಎಪಿಎಂಸಿಯ ಜೊತೆ ಜೊತೆಗೆ ರೈತರಿಗೆ ಇನ್ನು ಒಂದು ಆಯ್ಕೆಯ ಮೂಲಕ ವ್ಯಾಪಾರ ಮಾಡುವ ಸ್ವಾತಂತ್ರ್ಯ ನೀಡಲಾಗಿದೆ. ಅಧಿನಿಯಮದಡಿಯಲ್ಲಿ ಧಾನ್ಯ, ಬೇಳೆಕಾಳುಗಳು, ಎಣ್ಣೆ ಬೀಜಗಳು, ಹಣ್ಣು, ತರಕಾರಿ, ಡ್ರೈ ಫ್ರೂಟ್, ಮಸಾಲೆ ಇತ್ಯಾದಿಗಳ ಬೆಳೆ ವ್ಯಾಪಾರ ಮಾಡುವುದು ಸುಲಭವಾಗಿದೆ. ಅದರ ಜೊತೆ ಜೊತೆಗೆ ಡೈರಿ ಉತ್ಪಾದನೆ, ಮೇಕೆ ಸಾಕಣೆ ಮತ್ತು ಹಂದಿ ಸಾಕಣೆಗೆ ಸಂಬಂಧಿತ ಉತ್ಪಾದನೆಗಳ ವ್ಯಾಪಾರವನ್ನು ಸಹ ಸರಳೀಕರಿಸಲಾಗಿದೆ. ಜೊತೆಗೆ ಜಾನುವಾರುಗಳಿಗೆ ಮೇವು, ಕಚ್ಚಾ ಹತ್ತಿ, ಹತ್ತಿ ಬೀಜ ಮತ್ತು ಕಚ್ಚಾ ಸೆಣಬು ಇತ್ಯಾದಿಗಳ ವ್ಯಾಪಾರ ನಡೆಯುತ್ತಿದೆ. ಈಗ ರೈತರು ಮತ್ತು ವ್ಯಾಪಾರಿ ಎಪಿಎಂಸಿ ಮಾರುಕಟ್ಟೆ ಪರಿಸರದ ಹೊರಗೆ ಕೂಡ ವ್ಯಾಪಾರಿಗಳು, ರಫ್ತುದಾರರು, ಪ್ರೊಸೆಸರ್ ಮತ್ತು ರಿಟೇಲರ್ ಮುಂತಾದವರು ಖರೀದಿ ಮಾರಾಟ ಮಾಡಬಹುದು. ಈ ವ್ಯಾಪಾರ ಉತ್ಪಾದನೆಯ ಸ್ಥಳ, ಸಂಗ್ರಹಣೆಯ ಸ್ಥಳ, ಫಾರ್ಮ್ ಗೇಟ್, ಕಾರ್ಖಾನೆ ಪರಿಸರ, ವೇರ್ ಹೌಸ್, ಸೈಲೊ, ಕೋಲ್ಡ್ ಸ್ಟೋರೇಜ್ ಮುಂತಾದೆಡೆ ಮಾಡಬಹುದಾಗಿದೆ. ಈ ಅಧಿನಿಯಮದಲ್ಲಿ ವ್ಯಾಪಾರ ಮಾಡುವ ಅನೇಕ ವಿಶೇಷ ಅವಕಾಶಗಳಿವೆ. ಉದಾಹರಣೆಗೆ ವ್ಯಾಪಾರ ಕ್ಷೇತ್ರದಲ್ಲಿ ಯಾವ ವ್ಯಾಪಾರಿಯ ಬಳಿ ಪಾನ್ ಕಾರ್ಡ್ ಇದೆಯೋ ಅವರು ಅವರು ರೈತರ ಜೊತೆ ಅಥವಾ ಬೇರೆ ವ್ಯಾಪಾರಿಗಳ ಜೊತೆ ವ್ಯಾಪಾರ ಮಾಡಬಹುದು. ಉತ್ಪಾದನಾ ಸಂಘಟನೆ, FPO ಅಥವಾ ಕೃಷಿ ಸಹಕಾರಿ ಸಮಿತಿಗಳ ಬಳಿ ವ್ಯಾಪಾರ ಕ್ಷೇತ್ರದಲ್ಲಿ ವ್ಯಾಪಾರಕ್ಕಾಗಿ ಪಾನ್ ಕಾರ್ಡ್ನ ಅಗತ್ಯವೂ ಇರುವುದಿಲ್ಲ. ವ್ಯವಹಾರ, ಕೊಡುಕೊಳ್ಳುವಿಕೆ, ಪಾವತಿಗಾಗಿ ಎಲೆಕ್ಟ್ರಾನಿಕ್ ಟ್ರೇಡಿಂಗ್ ಸೌಲಭ್ಯ ಇದೆ. ಇದರಿಂದ ವ್ಯವಹಾರದಲ್ಲಿ ಪಾರದರ್ಶತೆಯ ಜೊತೆ ಜೊತೆ ಇದರ ಪೂರ್ತಿ ದಾಖಲೆಗಳನ್ನು ಸಹ ಇಡಲಾಗುತ್ತದೆ. ಈ ಅಧಿನಿಯಮಕ್ಕೂ ಕನಿಷ್ಠ ಬೆಂಬಲ ಬೆಲೆಗೂ ಯಾವುದೇ ಸಂಬಂಧ ಇರುವುದಿಲ್ಲ. ರೈತರಿಗೆ MSP ಸಿಗುತ್ತಿರುತ್ತದೆ ಮತ್ತು ಇದರಡಿಯಲ್ಲಿ ಖರೀದಿ ಮುಂದುವರಿಯುತ್ತದೆ. ಮಾರುಕಟ್ಟೆಯ ವ್ಯವಸ್ಥೆ ಕೂಡ ಮೊದಲಿನಂತೆ ಜಾರಿಯಲ್ಲಿರುತ್ತದೆ. APMC ಮಾರುಕಟ್ಟೆಯ ಹೊರಗೆ ಯಾವುದೇ ಟ್ರೇಡ್ ಏರಿಯಾ, ಇದರಲ್ಲಿ ಎಲೆಕ್ಟ್ರಾನಿಕ್ ಟ್ರೇಡಿಂಗ್ ಕೂಡ ಸೇರಿದಂತೆ ರೈತರು ಯಾವುದೇ ಶುಲ್ಕ ಅಥವಾ ಸೆಸ್ ಕೊಡಬೇಕಾಗಿಲ್ಲ. ಈ ಅಧಿನಿಯಮದ ಯಾವುದೇ ಅಂಶಗಳನ್ನು ಉಲ್ಲಂಘಿಸಿದಲ್ಲಿ ವ್ಯಾಪಾರಿಗಳ ಮೇಲೆ ಭಾರಿ ಜುಲ್ಮಾನೆ ಹೇರುವ ಅವಕಾಶವಿದೆ. ವಾದ ವಿವಾದ ಮತ್ತು ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸುವುದಕ್ಕಾಗಿ ರಾಜಿ ಮಂಡಳಿಯ ಅವಕಾಶವಿದೆ. ಇದರಲ್ಲಿ ರೈತರು ಸ್ಥಾನೀಯ SDM ಬಳಿ ತಮ್ಮ ದೂರನ್ನು ಸಲ್ಲಿಸಬಹುದು. ರೈತರು ಮೊಬೈಲ್ ಮೂಲಕ ಕೂಡ ತಮ್ಮ ವ್ಯಾಪಾರವನ್ನು ಮಾಡಬಹುದು. ಕೃಷಿ ಉತ್ಪನ್ನ ವ್ಯಾಪಾರ ಮತ್ತು ವಾಣಿಜ್ಯ ಸಂವರ್ಧನೆ ಮತ್ತು ಸರಳೀಕರಣ ಅಧಿನಿಯಮ 2020, ರೈತರಿಗೆ ಸ್ವಾತಂತ್ರ್ಯ ನೀಡುವ ಅಧಿನಿಯಮ. ರೈತರು ಈಗ ತಮ್ಮ ಬೆಳೆಯನ್ನು ಯಾವಾಗ ಬೇಕಾದರೂ, ಎಲ್ಲಿ ಬೇಕಾದರೂ, ಯಾರಿಗೆ ಬೇಕಾದರೂ ಮಾರಾಟ ಮಾಡಬಹುದು. ರೈತರು ಇನ್ನು ಯಾರ ಮೇಲೆಯೂ ಅವಲಂಬಿತರಾಗಬೇಕಾಗಿಲ್ಲ. ಬದಲಾಗಿ ಖಾದ್ಯ ಉತ್ಪನ್ನ ಕಂಪನಿಗಳ ಜೊತೆ ಪಾರ್ಟ್ನರ್ ಅಂತೆ ಸೇರಿ ಹೆಚ್ಚು ಲಾಭ ಗಳಿಸಬಹುದು. ಸಶಕ್ತ ಅನ್ನದಾತ, ಸ್ವಾವಲಂಬಿ ಭಾರತ. गांवों के सरपंचों के लिए कोरोना वायरस COVID-19 से जुड़ी एक आवश्यक सूचना. दूसरे राज्यों और शहरों से वापस आए लोगों की पहचान कर उनकी सूची बनाएं. उनको COVID-19 से बचने के तरीके, उसके लक्षण और इलाज के बारे में बताएं. क्वारंटीन करने से पहले उन्हें बताएं कि उनके और उनके परिवार के हित के लिए है. विश्वास दिलाएं कि डरने की कोई बात नहीं है. जिन्हें बुखार, खांसी या सांस की तकलीफ हो रही हो, उनके साथ कोई भेदभाव न करें. COVID-19 से बचाव जिम्मेदारी है आपकी और हमारी. अधिक जानकारी के लिए अपने जिला मजिस्ट्रेट या मुख्य जिला चिकित्सा अधिकारी से संपर्क करें या भारत सरकार के हेल्पलाइन नंबर 1075 पर कॉल करें. ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಕೃಷಿ ಯಂತ್ರಧಾರಿ. ಈ ಕುರಿತು ಅಂಕೋಲಾ ತಾಲೂಕಿನ ಬಳಲೆ ಗ್ರಾಮದ ರಾಘವೇಂದ್ರ ಎಸ್ ಅವರೊಡನೆ ಸಂದರ್ಶನ. ಸಂದರ್ಶಕರು HB ರಾಮಡಗಿ. ಕೇಳಿದ್ರೆ ಈಗ ನಮ್ಮ ಜೊತೆಯಲ್ಲಿ ರಾಘವೇಂದ್ರ ಎಸ್ ಅವರಿದ್ದಾರೆ. ಅಂಕೋಲಾ ತಾಲೂಕಿನ ಬಳಲೆ ಹೋಬಳಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಏನಪ್ಪ ಅಂತೇಳಿದ್ರೆ ಕೃಷಿ ಯಂತ್ರಧಾರಿ, ಕೃಷಿ ಇಲಾಖೆ ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇವರಿಬ್ಬರು ಸೇರಿ ಇಂಥ ಒಂದು ಸೌಲಭ್ಯವನ್ನು ರೈತರಿಗೆ ಕೊಡ್ತಾ ಇದ್ದಾರೆ. ಕೃಷಿ ಯಂತ್ರಧಾರೆ ಏನಿದು ಕಾರ್ಯಕ್ರಮ ಮತ್ತು ಹೇಗೆ ಅನುಷ್ಠಾನಗೊಳ್ತಾ ಇದೆ, ರೈತರಿಗೆ ಯಾವ ರೀತಿ ಅನುಕೂಲ, ಈ ನಿಟ್ಟಿನೊಳಗೆ ಈ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸ್ತಾ ಇರತಕ್ಕಂಥ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಒಟ್ಟಾರೆ ಎಲ್ಲ ಕಡೆಗೂ ಕೂಡ ಈ ಒಂದು ಕೃಷಿ ಯಂತ್ರಧಾರೆಯನ್ನು ಅನುಷ್ಠಾನಗೊಳಿಸಲಿಕ್ಕೆ ಮುಖ್ಯ ಪಾತ್ರವನ್ನು ವಹಿಸಿದಂಥದ್ದು. ಈ ಕುರಿತು ರಾಘವೇಂದ್ರ ಎಸ್ ಅವರು ಮಾಹಿತಿಯನ್ನು ಕೊಡ್ತಾರೆ. ಇಲ್ಲಿ ಯೋಜನಾಧಿಕಾರಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮಸ್ಕಾರ ರಾಘವೇಂದ್ರ ಅವರು. ನಮಸ್ಕಾರ ಸರ್. ಕೃಷಿ ಯಂತ್ರಧಾರೆ ಇದು ಯಾವಾಗಿಂದ ಅನುಷ್ಠಾನಗೊಳ್ತಾ ಇದೆ ಯೋಜನೆ? ಸರ್, ಕೃಷಿ ಯಂತ್ರಧಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೃಷಿ ಇಲಾಖೆ ವತಿಯಿಂದ ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ 2014 ಅನುಷ್ಠಾನಕ್ಕೆ ಬಂದಿದೆ. 2014 ಇಲ್ಲಿವರೆಗೂ ಸಹ ತಾಲೂಕಿನ ಹೋಬಳಿ ಮಟ್ಟದಲ್ಲಿ ಕೃಷಿ ಇಲಾಖೆ ಗುರುತಿಸಿರುವಂತಹ ಹೋಬಳಿಯಲ್ಲಿ ಕೇಂದ್ರಗಳನ್ನು ಪ್ರಾರಂಭ ಮಾಡಿಕೊಂಡು ಬಂದಿದೆ. ಮುಖ್ಯ ಉದ್ದೇಶ ಏನು? ಮುಖ್ಯವಾಗಿ ಇವತ್ತಿನ ದಿನ ರೈತರು ತಮ್ಮ ಕೃಷಿ ಕೆಲಸಗಳನ್ನು ಏನು ಕೂಲಿಯ ಆಳುಗಳ ಮೂಲಕ ಕೃಷಿ ಮಾಡೋದ್ರಿಂದ ಖರ್ಚು ಜಾಸ್ತಿಯಾಗಿ ಆದಾಯ ಕಡಿಮೆ ಆಗ್ತಿರುವಂಥದ್ದು ಮತ್ತು ರೈತರಿಗೆ ಸಿಗ್ತಿರುವಂಥ ಬೆಳೆಗಳ ಬೆಲೆಗಳಿಗೆ ಅನುಗುಣವಾಗಿ ರೈತರು ಕೃಷಿ ನಷ್ಟಕ್ಕೆ ಬರ್ತಾ ಇದೆ, ನಷ್ಟದಿಂದ ತುಂಬಿದೆ ಅನ್ನುವಂಥ ಒಂದು ಮನೋಭಾವನೆಯನ್ನು ಇವತ್ತು ರೈತರಲ್ಲಿ ಬಂದಿದ್ದರಿಂದ ಕೃಷಿ ಇಲಾಖೆಯವರು ಪರ್ಯಾಯ ವ್ಯವಸ್ಥೆಯಾಗಿ ಯಂತ್ರಗಳ ಮೂಲಕ ಕೃಷಿಯನ್ನು ಅಳವಡಿಸಿ ವೈಜ್ಞಾನಿಕವಾಗಿ ಕೃಷಿಯನ್ನು ಅಳವಡಿಕೆ ಮಾಡಿದಾಗ ಆದಾಯವನ್ನು ಹೆಚ್ಚಿಸಿರುವಂಥದ್ದು, ಖರ್ಚಿನ ಕಡಿಮೆ ಮಾಡುವಂಥದ್ದು. ಸೊ ಇದರಲ್ಲಿ ಮತ್ತೆ ಬೆಳೆ ಇಳುವರಿಯನ್ನು ಜಾಸ್ತಿ ಮಾಡುವಂಥ ಪ್ರಯೋಗವನ್ನು ಮಾಡಿದ್ರಿಂದ ಕೃಷಿಗೆ ಯಂತ್ರಗಳ ಬಳಕೆ ಮಾಡಿಕೊಂಡಾಗ ಅದರಲ್ಲಿ ಆಟೋಮೆಟಿಕ್ ಆಗಿ ಆದಾಯ ಹೆಚ್ಚಿಗೆ ಆಗ್ತದೆ ಮತ್ತು ಖರ್ಚು ಕಡಿಮೆ ಆಗ್ತದೆ ಅನ್ನೋ ಉದ್ದೇಶ, ಮತ್ತು ರೈತರಿಗೆ ನಿಗದಿತ ಸಮಯಕ್ಕೆ ನಿಖರವಾಗಿ ನನಗೆ ಯಂತ್ರ ಸಿಗ್ತದೆ ಅನ್ನುವಂಥ ಭರವಸೆಯನ್ನು ನಮ್ಮ ಕೃಷಿ ಯಂತ್ರದಾರೆ ಕೊಡುವಂಥ ಕಾರ್ಯಕ್ರಮ ಮಾಡ್ತಾ ಇದೆ. ಇದು ರಾಜ್ಯಾದ್ಯಂತ ಅನುಷ್ಠಾನಗೊಳ್ತಾ ಇರುವಂಥ ಯೋಜನೆ ಅಲ್ಲ? ಹೌದು ಸರ್, ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 164 ಹೋಬಳಿಯಲ್ಲಿ ಇವತ್ತು ನಮ್ಮ ಕೃಷಿ ಯಂತ್ರದಾರೆ ಕಾರ್ಯಕ್ರಮ ನಿರ್ವಹಣೆ ಆಗ್ತಾ ಇದೆ. ಎಂತೆಂಥ ಯಂತ್ರಗಳು? ನಮ್ಮ ಈ ಒಂದು ಕೃಷಿ ಯಂತ್ರದಾರೆಯಲ್ಲಿ ಸುಮಾರು 80 ಲಕ್ಷ ಮೌಲ್ಯದ ಟ್ರ್ಯಾಕ್ಟರ್, ಟಿಲ್ಲರು, ಒಂದು ಹೋಬಳಿಗೆ ಒಂದು ಹೋಬಳಿಯ ಇರುವಂತಹ CHC ಕೇಂದ್ರ ಅಂತ ಹೇಳ್ತೇವೆ ನಾವು ಕೃಷಿ ಯಂತ್ರದಾರೆ. ಆ ಕೇಂದ್ರದಲ್ಲಿ ಟ್ರ್ಯಾಕ್ಟರ್ ಇದೆ, ಟ್ರ್ಯಾಕ್ಟರಿಗೆ ಸಂಬಂಧಪಟ್ಟ ಇಂಪ್ಲಿಮೆಂಟ್ಸ್, ಅದಕ್ಕೆ ಜೋಡಣೆ ಮಾಡುವಂತಹ ರೋಟೋವೇಟರ್ ಇರ್ಬೋದು ಅಥವಾ ಈ ನೇಗ್ಲು ಇರ್ಬೋದು, ಬೇರೆ ಬೇರೆ ಪರಿಕರಣಗಳು, ಬಿತ್ತುವ ಯಂತ್ರಗಳಿರ್ಬೋದು, ಟಿಲ್ಲರ್ಗಳಿರ್ಬೋದು, ನಾಟಿ ಯಂತ್ರಗಳಿರ್ಬೋದು, ಸೊ ಒಕ್ಕಣೆ ಯಂತ್ರ MCT ಏನಿದೆ ಆಯಾ ಕೃಷಿ ಭಾಗದಲ್ಲಿ, ಅಂದರೆ ಕೃಷಿಗೆ ಪೂರಕವಾಗಿ ಇವತ್ತು ಔಷಧಿ ಹೊಡೆಯುವಂಥ ಸ್ಪ್ರೇಯರ್ಗಳಿರ್ಬೋದು, ಏಣಿಗಳಿರ್ಬೋದು, ಪ್ರತಿಯೊಂದು ಕಾಳು ಮೆಣಸು ಬಿಡಿಸುವಂಥ ಯಂತ್ರಗಳಿರ್ಬೋದು, ಅಲ್ಲಿಯ ಕೃಷಿಗೆ ಪೂರಕವಾದಂಥ ಎಲ್ಲ ಯಂತ್ರಗಳು ಸಹ ನಮ್ಮಲ್ಲಿ ಸಿಗ್ತದೆ. ಈ ಒಂದು ಯೋಜನೆಯ ಲಾಭವನ್ನು ಎಂತೆಂಥ ರೈತರು ಪಡ್ಕೋಬಹುದು? ನಮ್ಮಲ್ಲಿ ಮುಖ್ಯವಾಗಿ ಸಣ್ಣ ರೈತರು, ಮುಖ್ಯವಾಗಿ 1/2 ಎಕರೆ ಇರ್ಬೋದು, 1 ಎಕರೆ ಇರ್ಬೋದು, 2 ಎಕರೆ, ಏನು ಇಂಥ ಸಣ್ಣ ರೈತರಿಗೆ ಇವತ್ತು ಕೃಷಿಯಲ್ಲಿ ಯಂತ್ರಗಳನ್ನು ಬಳಕೆ ಮಾಡುವಂಥ, ಅಂದರೆ ಸ್ವಂತವಾಗಿ ಖರೀದಿ ಮಾಡಿ ಬಳಕೆ ಮಾಡುವಂಥ ಪರಿಸ್ಥಿತಿ ಕಷ್ಟ ಇರ್ತದೆ. ಸೊ ಯಾಕೆಂದರೆ ಇದೊಂದು ಸೀಸನ್ ವೈಸ್ ವರ್ಕ್ ಅಂತ ಹೇಳಿದಾಗ, ಈ ಒಂದು ಮಳೆಗಾಲಕ್ಕೆ ಪೂರಕವಾಗಿರ್ಬೋದು ಅಥವಾ ಆಯಾ ಸಮಯದಲ್ಲಿ ಮಾಡುವಂಥ ಕೃಷಿ ಕೆಲಸ ಆಗಿದ್ದರಿಂದ ಆ ಯಂತ್ರಗಳು ಬಳಕೆ ಆಗುವಂಥದ್ದು ಆಯಾ ಸಮಯದಲ್ಲಿ ಮಾತ್ರ. ಹಾಗಾಗಿ ಅದನ್ನು ದೊಡ್ಡ ಮೊತ್ತ ಕೊಟ್ಟು 100,000 ಮೊತ್ತವನ್ನು ಹಾಕಿ ಕೃಷಿಯಲ್ಲಿ ಬಳಕೆ ಮಾಡುವಂಥದ್ದು ಸಣ್ಣ ರೈತರಿಗೆ ಕಷ್ಟ ಆಗ್ತದೆ, ಮತ್ತು ಅವರ ಸಮಯಕ್ಕೂ ಸಹ ಯಂತ್ರಗಳು ಬೇರೆ ಬಾಡಿಗೆ ತರ್ತೇನೆ ಅಂತ ಹೇಳಿದ್ರೆ ಸಿಗದೇ ಇರುವಂಥದ್ದು. ಸೊ ಈ ಎಲ್ಲ ಉದ್ದೇಶಗಳಿಗೆ ಅನುಗುಣವಾಗಿ ನಮ್ಮ ಕೇಂದ್ರದಲ್ಲಿ ಆ ರೀತಿಯ ಯಂತ್ರಗಳು ಸಿಗೋದ್ರಿಂದ ಇಲ್ಲಿ ಸಣ್ಣ ರೈತರಿಗೆ ಬಹಳಷ್ಟು ಅನುಕೂಲವಾಗಿದೆ. ಅವರ ಸಮಯಕ್ಕೆ ನಾವು ಸೇವೆಯನ್ನು ಕೊಡ್ತೇವೆ, ಅವರ ಹೊಲಗಳಿಗೆ ಹೋಗಿ ಸೇವೆಯನ್ನು ಕೊಡುವಂಥದ್ದಿರ್ಬೋದು, ಇಲ್ಲಿ ಕೇಂದ್ರಗಳಿಗೆ ಬಂದು ಅವರು ಮುಂಗಡವಾಗಿ ಕಾಯ್ದಿರಿಸುವಂಥದ್ದು, ಯಂತ್ರ ನನಗೆ ಇಂಥ ಸಮಯಕ್ಕೆ ಬೇಕು ಅನ್ನುವಂಥದ್ದನ್ನು ಕಾಯ್ದಿರಿಸಿಕೊಳ್ಳುವಂಥದ್ದು, ಮುಂಗಡ ಹಣ ಅಂದರೆ ಅವರ ಕೆಲಸದ ಅವಧಿಯ 20% ಮೊತ್ತವನ್ನು ಮುಂಗಡವಾಗಿ ಕಟ್ಟಿ ಕಾಯ್ದಿರಿಸುವಂಥ ಒಂದು ಕಾರ್ಯಕ್ರಮ ಇರೋದ್ರಿಂದ ಸಣ್ಣ ರೈತರಿಗೆ ಬಹಳಷ್ಟು ಅನುಕೂಲವಾಗಿದೆ. ಇದರಿಂದ ಈ ಶೇಕಡ ಅಂತ ಹೇಳಿ ಎಷ್ಟು ಶೇಕಡ ಮತ್ತೆ ಹೇಗೆ ಅದನ್ನ ಶೇಕಡ ಅಂತ ಗುರುತಿಸೋದು? ಈಗ ಒಬ್ಬ ರೈತ ಉದಾಹರಣೆಯಾಗಿ ಇವತ್ತಿನ ಪ್ರಕ್ರಿಯೆಯಲ್ಲಿ ಒಂದು ಭತ್ತ ನಾಟಿ ಮಾಡಲಿಕ್ಕಿದೆ ಅಂತ ಹೇಳಿದ್ರೆ, ಒಂದು 2 ಎಕರೆ ನಾಟಿ ಮಾಡುವಂಥದ್ದಿದೆ ಅಂದರೆ ನಾಟಿ ಯಂತ್ರದ ಮೂಲಕ ನಾಟಿ ಮಾಡಿದಾಗ ಅವನಿಗೆ 2.5 ಗಂಟೆ 1 ಎಕರೆಗೆ ನಾಟಿ ಮಾಡಿಕೊಡ್ತಕ್ಕಂಥ ಮಿಷನ್ ಇದೆ. ಆ ಮಿಷನ್ನು 2 ಎಕರೆಗೆ ಅಂತ ಹೇಳಿದಾಗ ಕನಿಷ್ಠ ಒಂದು 5 ಗಂಟೆಯಲ್ಲಿ ನಾಟಿ ಆಗ್ತದೆ. ಸೊ 5 ಗಂಟೆ ಕೆಲಸ ಇದೆ ಅಂತ ಹೇಳಿದಾಗ 1 ಗಂಟೆ ಕೆಲಸಕ್ಕೆ ನಾಟಿ ಯಂತ್ರ 950 ರೂಪಾಯಿ, 900 ರಿಂದ 950 ರೂಪಾಯಿನ ಚಾರ್ಜ್ ಮಾಡಲಿಕ್ಕಾಗ್ತದೆ. ಸೊ ಅಲ್ಲಿಗೆ 5 ಗಂಟೆಗೆ ಎಷ್ಟಾಗ್ತದೆ, ಆ 5 ಗಂಟೆಯ ಮೊತ್ತದಲ್ಲಿ 20% ಹಣವನ್ನು ಮುಂಗಡವಾಗಿ ಕಟ್ಟುವಂಥದ್ದು. ಇನ್ನುಳಿದಂಥದ್ದು ಯಾರ್ಯಾರು ಕಟ್ಟೋದು ಅಂದರೆ ನಮ್ಮ ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಕಟ್ಟೋದು ಅಥವಾ ಕೃಷಿ ಇಲಾಖೆಯಿಂದ ಕಟ್ಟೋದು ಯಾರು? ಇಲ್ಲಿ ಸೇವೆ ಪಡೆಯುವಂಥವ್ರು ಅಂದರೆ ಯಂತ್ರಗಳ ಸೇವೆ ಪಡೆಯುವಂಥ ರೈತರು ಬಂದು ಹಣ ಕಟ್ಟುವಂಥದ್ದು. ಅಂದ್ರೆ ಶೇಕಡ 20% ಅವ್ರು ಕಟ್ತಾರೆ, ಉಳಿದ ಖರ್ಚು ಎಲ್ಲ ಯಾರು ನಿಭಾಯಿಸ್ತಾರೆ? ಇಲ್ಲಿ ಖರ್ಚು ಅಂತ ಹೇಳಿದಾಗ ಯಂತ್ರ ಅನ್ನುವಂಥದ್ದು ನಮ್ಮ ಕೇಂದ್ರದಲ್ಲಿ ಇರುವಂತಹ ಯಂತ್ರಗಳನ್ನ ಸೇವೆಗೆ ಹೋದಾಗ ಸೇವೆ ಮುಂಗಡ ಹಣವನ್ನು ಕಟ್ಟಿ ಕೆಲಸ ಪೂರ್ತಿ ಆದ ನಂತರ ರೈತರ ಪೂರ್ತಿ ಹಣವನ್ನ ಕಟ್ಟಬೇಕಾಗ್ತದೆ ಕೇಂದ್ರಕ್ಕೆ ಬಂದು. ಪೂರ್ತಿ ಹಣ ಅಂದ್ರೆ ಕೆಲಸದ ಅವಧಿಯ ಪೂರ್ತಿ ಹಣ. ಮತ್ತೆ ಇಲ್ಲಿ ಮಿಷನ್ನ ಸೌಲಭ್ಯ ಏನಿದೆ, ನಾನು ಆಗ್ಲೇ ಹೇಳಿದಾಗೆ ಸರ್ಕಾರದ ಅನುದಾನದ ಅಡಿಯಲ್ಲಿ ಕೆಲವೊಂದು ಯಂತ್ರಗಳನ್ನು ನಮಗೆ 2014 ಪ್ರಾರಂಭದಲ್ಲಿ ನಮಗೆ ಟ್ರ್ಯಾಕ್ಟರ್ ಇರ್ಬೋದು, ಟಿಲ್ಲರ್ ಇರ್ಬೋದು, ಏನು ನಮ್ಮ ಯಂತ್ರಗಳನ್ನು ಸೌಲಭ್ಯ ಇದೆಯೋ ಆ ಸೌಲಭ್ಯದ ಮೂಲಕ ಶೇಕಡ 65% ಮತ್ತು 35% ಅಂದರೆ ಸರ್ಕಾರ ಕೃಷಿ ಇಲಾಖೆ 65% ಸಬ್ಸಿಡಿ ಅಂತೆ, ಮತ್ತು 35% ನಾವು ಸಂಸ್ಥೆ ಧರ್ಮಸ್ಥಳ ಸಂಸ್ಥೆ ಹಾಕಿ ಈ ಒಂದು ಯಂತ್ರವನ್ನು ಖರೀದಿ ಮಾಡಿರುವಂಥದ್ದಿದೆ. ಸೊ ಈ ಯಂತ್ರದ ನಿರ್ವಹಣೆ ಪೂರ್ತಿ ಧರ್ಮಸ್ಥಳ ಸಂಸ್ಥೆಯ ವತಿಯಿಂದ ಆಗ್ತಾ ಇರ್ತದೆ. ನಿರ್ವಹಣೆ ಅಂತ ಹೇಳಿದಾಗ ಅದರ ರಿಪೇರಿ ಇರ್ಬೋದು ಎಲ್ಲ. ಈಗ ರೈತನಿಗೆ ಇಲ್ಲಿ ಏನಂದ್ರೆ ಅವನಿಗೆ ಮಾಡಿದಂಥ ಕೆಲಸಕ್ಕೆ ಮಾತ್ರ ಸೇವೆ ಏನು ತಗೊಂಡಿರ್ತಾನೆ ಅಷ್ಟಕ್ಕೆ ಮಾತ್ರ ಬಾಡಿಗೆಯನ್ನು ಕೊಡ್ತಾನೆ. ಒಂದು ವೇಳೆ ರಿಪೇರಿ ಆಗ್ತದೆ ರೈತನ ಹೊಲದಲ್ಲಿ, ಆ ರಿಪೇರಿ ಖರ್ಚುಗಳನ್ನು ಕೊಡುವಂಥ ಅವಶ್ಯಕತೆ ಇರಲ್ಲ. ರೈತ ಕೇಂದ್ರದಿಂದ 5 ಕಿಲೋಮೀಟರ್ ಒಳಗಡೆ ಇದ್ರೆ 5 ಕಿಲೋಮೀಟರ್ ಒಳಗಡೆಗೆ ನಾವು ಯಾವುದೇ ಬಾಡಿಗೆಯನ್ನು ತಗೊಳ್ಳಿಕ್ಕಿಲ್ಲ. ನಮ್ಮ ಕೇಂದ್ರದಿಂದ 5 ಕಿಲೋಮೀಟರ್ ನಂತರದಲ್ಲಿ ಇರುವಂತಹ ದೂರಕ್ಕೆ ಕಿಲೋಮೀಟರ್ಗೆ 14 ರೂಪಾಯಿ ಹಾಗೆ ಅವನು ನಮಗೆ ಬಾಡಿಗೆಯನ್ನು ಕಟ್ಟಿ ತಗೊಂಡು ಹೋಗಬೇಕಾಗ್ತದೆ. ಸೊ ತಗೊಂಡೋಗಿ ಅವನ ಹೊಲದಲ್ಲಿ ಏನು ಕೃಷಿ ಕೆಲಸಕ್ಕೆ ಬಳಕೆ ಆಗ್ತದೆ, ಎಷ್ಟು ಗಂಟೆ ಕೆಲಸ ಆಗ್ತದೆ, ಆ 1 ಗಂಟೆಯ ಮೊತ್ತ ಇಂಥ ಯಂತ್ರಕ್ಕೆ ಇಷ್ಟೇ ಮೊತ್ತ ಅಂತ ನಿಗದಿ ಮಾಡಿರ್ತೀವಿ, ಆ ಮೊತ್ತವನ್ನು ಮಾತ್ರ ಸಂದಾಯ ಮಾಡಿದ್ರೆ ಸಾಕು. ಅಲ್ಲಿ ಒಂದು ವೇಳೆ ಯಂತ್ರದ ರಿಪೇರಿ ಬಂದಿದೆ ಅಥವಾ ಇಂಧನ ಹಾಕ್ಸ್ಬೇಕು, ಅದೆಲ್ಲ ಖರ್ಚು ನಮ್ಮ ಕೇಂದ್ರದ ವತಿಯಿಂದನೇ ಆಗ್ತಾ ಇರ್ತದೆ. ಅಂದ್ರೆ ನೀವು ಹೇಳಿದಂಗೆ 2 ಎಕರೆಗೆ ಸುಮಾರು 4,500 ರೂಪಾಯಿ ಖರ್ಚು ಬಂತು ಅಂತ ಅಂದ್ರೆ, ಬುಕ್ ಮಾಡುವಂತ ಸಂದರ್ಭದಲ್ಲಿ 20% ಕಟ್ಟಿದ್ರೆ ಸಾಕು, ಪೂರ್ತಿ ಬಿತ್ತನೆ ಅಥವಾ ನಾಟಿ ಮುಗಿದ ಮೇಲೆ ಉಳಿದಿದ್ದ ದುಡ್ಡನ್ನು ಕಟ್ಟಬೇಕಾಗುತ್ತೆ. ಈ ಒಂದು ನಮ್ಮ ಪ್ರದೇಶದೊಳಗೆ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯೊಳಗೆ ಹೆಚ್ಚಾಗಿ ಭತ್ತವನ್ನು ಬೆಳೆಯುವಂತ ರೈತರಿಗೆ ಚಾಪೆ ಮಡಿ ಪದ್ಧತಿಯೊಳಗೆ ನೀವು ಈ ಯಂತ್ರದ ಮೂಲಕ ನಾಟಿಯನ್ನ ಮಾಡಿಸ್ತೀರಿ ಅಲ್ವಾ? ಇದು ಎಲ್ಲಾ ಭೂಮಿಗೂ ಒಗ್ಗುವಂಥದ್ದು ಅಥವಾ ಸಮತಟ್ಟಾಗಿರ್ಬೇಕು, ಇಂಥ ಭೂಮಿಯಲ್ಲಿ ಮಾತ್ರ ಸಾಧ್ಯ, ಹಂಗೇನು ಇದೆಯೋ ಇಲ್ಲಿ ಮುಖ್ಯವಾಗಿ ಈ ಒಂದು ಉತ್ತರ ಕನ್ನಡ ಜಿಲ್ಲೆ ಏನು ನಾವು ಹೇಳ್ತೇವೆ, ಉತ್ತರ ಕನ್ನಡ ಇರ್ಬೋದು, ದಕ್ಷಿಣ ಕನ್ನಡ ಇರ್ಬೋದು, ಅಥವಾ ನಮ್ಮ ಎಲ್ಲ ಭತ್ತ ಬೆಳೆಯುವಂತಹ ಪ್ರದೇಶ ಅಂತ ಹೇಳ್ತೀವಿ, ಅದರಲ್ಲೂ ಮುಖ್ಯವಾಗಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಹಳ ಮುಖ್ಯವಾಗಿ ಭತ್ತ ಮತ್ತು ಅಡಿಕೆಯನ್ನು ಸಹಜವಾಗಿ ಬೆಳೀತಾರೆ. ಮುಖ್ಯವಾಗಿ ನಾವು ನಮ್ಮ ಪೂಜ್ಯರು, ನಮ್ಮ ಏನು ಸಂಸ್ಥೆಯ ಅಧ್ಯಕ್ಷರು ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಕಳೆದ 2 ವರ್ಷದಿಂದ ಈ ಒಂದು ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಿದ್ರು ಅಂತ ಹೇಳಿದಾಗ ಯಂತ್ರಶ್ರೀ ಕಾರ್ಯಕ್ರಮ ಅಂತ ಹೇಳಿ, ಈ ಯಂತ್ರಶ್ರೀ ಕಾರ್ಯಕ್ರಮ ಅಂತ ಹೇಳಿದ್ದು ಶ್ರೀ ಪದ್ಧತಿ ಅಂತ ಹೇಳಿ ಕಳೆದ ಕೃಷಿ ಇಲಾಖೆ ಮತ್ತು ನಮ್ಮ ಸಂಸ್ಥೆ ಬಹಳಷ್ಟು ದಿನಗಳಿಂದ ನಡೆಸ್ಕೊಂತ ಬರುವಂತಹ ಕಾರ್ಯಕ್ರಮ ಆಗಿತ್ತು. ಆ ಕಾರ್ಯಕ್ರಮವನ್ನೇ ಮುಂದುವರಿಸಿ ಶ್ರೀ ಪದ್ಧತಿ ಏನು ಮಾಡ್ತಿದ್ರು, ಶ್ರೀ ಪದ್ಧತಿಗೆ ಅನುಗುಣವಾಗಿ ಯಂತ್ರಗಳನ್ನ ಬಳಕೆ ಮಾಡೋದು ಉದ್ದೇಶದಿಂದ ಯಂತ್ರಶ್ರೀ ಅಂತ ಮಾಡಿದ್ರು. ಸೊ ಈ ಯಂತ್ರಶ್ರೀ ಕಾರ್ಯಕ್ರಮದ ಅಡಿಯಲ್ಲಿ ಏನು ಇವತ್ತು ರೈತರು ಕೃಷಿ ಭೂಮಿಯನ್ನ ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಹೋಲಿಸಿದಾಗ ಕಾರವಾರ ಅಂಕೋಲಾ ಭಾಗದಲ್ಲಿ ಬಹಳಷ್ಟು ಕೃಷಿ ಭೂಮಿಯನ್ನ ನಾಟಿ ಮಾಡೋದನ್ನ ವಿಮುಖರಾಗ್ತದೆ, ಖಾಲಿ ಬಿಡ್ತಾ ಇದೆ. ಸೊ ಇದನ್ನು ಗುರುತಿಸಿ ಪೂಜ್ಯರು ಯಂತ್ರಶ್ರಿ ಕಾರ್ಯಕ್ರಮಕ್ಕೆ ಅನುಗುಣವಾಗಿ ನಮ್ಮ ಸಂಸ್ಥೆಯಿಂದ, ಧರ್ಮಸ್ಥಳ ಸಂಸ್ಥೆಯಿಂದನೇ ಹೊಸದಾಗಿ ನಾಟಿ ಯಂತ್ರಗಳನ್ನ ಮತ್ತೆ ಅದಕ್ಕೆ ಬದಲಾವಣೆ ತರಬೇಕು ಅನ್ನೋ ಉದ್ದೇಶಕ್ಕೋಸ್ಕರನೇ, ಯಾಕೆಂತ ಹೇಳಿದ್ರೆ ನಾಟಿ ಅಂತ ಹೇಳಿದಾಗ ಮಾಮೂಲಿ ಪದ್ಧತಿ, ಸಾಮಾನ್ಯ ಪದ್ಧತಿಯಲ್ಲಿ ನಾಟಿ ಮಾಡ್ತಾ ಇದ್ರು, ಈ ಸಾಮಾನ್ಯ ಪದ್ಧತಿಯಲ್ಲಿ ಬರುವಂತಹ ಖರ್ಚುಗಳನ್ನು ನಿಭಾಯಿಸಬೇಕು ಅನ್ನೋ ಉದ್ದೇಶಕ್ಕೆ ಪೂಜ್ಯರು ಬೇರೆ ನಮ್ಮ ಈ ಒಂದು ಟ್ರೇ ಅಂತ ಹೇಳಿ, ಈಗ ನೀವು ಹೇಳಿದಾಗೆ ಚಾಪೆ ಮಡಿ ಅಂತ ಹೇಳಿದ್ರಿ, ಅದರಲ್ಲಿ ಮುಂದುವರೆದು ನಾವು ಇದರಲ್ಲಿ ಏನಾದರೂ ಬದಲಾವಣೆ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಕೆಲವೊಂದು ಕಂಪನಿಗಳ ಜೊತೆಯಲ್ಲಿ ಮಾತನಾಡಿ ಟ್ರೇ ಮಾಡುವಂತ ಮೂಲಕ ಆ ಟ್ರೇ ಅನ್ನ ಮಾಡಿಸ್ಬೇಕು, ನಾವು ಕಡಿಮೆ ದರದಲ್ಲಿ ರೈತರಿಗೆ ಕೊಡಬೇಕು, ಖರ್ಚು ಕಡಿಮೆ ಆಗಬೇಕು ಅಂತ ಮಾತಾಡಿದಾಗ ಒಂದು 3-4 ಕಂಪ್ನಿಯವರು ಬಂದು ಟ್ರೇ ಅಂತ ಒಂದು ರೆಡಿ ಮಾಡಿಕೊಟ್ರು. ಆ ಟ್ರೇ ಒಂದು ಟ್ರೇಗೆ 12.5 ರೂಪಾಯಿ ಬೀಳ್ತದೆ. ಕನಿಷ್ಠವಾಗಿ ಆ ಟ್ರೇಯನ್ನ ಒಂದು ಸಲ ಉಪಯೋಗ ಮಾಡಿ ಮರುಬಳಕೆ ಮಾಡಿದ್ರೆ ಒಂದು 4-5 ವರ್ಷ ಮರುಬಳಕೆ ಮಾಡಬಹುದು. ಆ ಟ್ರೇಯಲ್ಲಿ ಆಯ್ಕೆ ಮಾಡಿದ ಮಣ್ಣನ್ನು ಹಾಕಿ ಅದರಲ್ಲಿ ಮೊಳಕೆ ಬರೆಸಿದಂತ ಬೀಜವನ್ನು ಹಾಕಿ ಅಲ್ಲಿ ಸಸಿ ಮಡಿ ಮಾಡುವಂಥದ್ದು. ಅಂದ್ರೆ ಇವತ್ತೇನು ನಾವು ಗದ್ದೆಯಲ್ಲಿ ಅಗೆ ಹಾಕಿ ಅದು ಸಸಿಯನ್ನು ಕಿತ್ತು ನಾಟಿ ಮಾಡ್ತಾ ಇರುವಂಥ ಪದ್ಧತಿ ಇತ್ತು, ಅದರ ಬದಲಾಗಿ ಮನೆಯ ಅಂಗಳದಲ್ಲೇ ಮಾಡಬಹುದು ಈ ಟ್ರೇಗಳನ್ನು. ಕನಿಷ್ಠ ಅಂತ ಹೇಳಿದ್ರೆ 1 ಎಕರೆಗೆ ಒಂದು 70-80 ಟ್ರೇಗಳು ಉಪಯೋಗ ಆಗ್ತದೆ. ಅಂದರೆ 12.5 ರೂಪಾಯಿ ಅಂತ 70-80 ಟ್ರೇಗಳನ್ನು ಬಳಕೆ ಮಾಡಿ ಸಸಿ ಮಡಿಯನ್ನು ತಯಾರಿಸ್ತಾರೆ. ಅದು ಸಸಿ ಮಡಿ ಟ್ರೇಗೆ ಪೂರಕವಾಗಿ ಚಾಪೆ ರೀತಿಯಲ್ಲಿ ಸುತ್ತಿದ ನಂತರ ಆ ನಾಟಿ ಯಂತ್ರದಲ್ಲಿ ಸಸಿ ಮಡಿಯನ್ನು ನಾವು ಹಾಕಿ ನಾಟಿ ಮಾಡುವಂಥ ಕ್ರಮ ಇದೆ. ಇದು ಸಾಲ್ ನಾಟಿಯಾಗಿ ಬರ್ತದೆ, ಸುಮಾರು 9 ಇಂಚು ನಾಟಿಯಲ್ಲಿ ಆಗ್ತಾ ಇರ್ತವೆ. ಸಾಲ್ ನಾಟಿ ರೀತಿ ನಾಟಿ ಮಾಡುವಂತ ಒಂದು ಪ್ರಕ್ರಿಯೆ ಇದೆ. ಇದರಿಂದ ರೈತರಿಗೆ ಬಹಳಷ್ಟು ಅನುಕೂಲ ಆಗ್ತದೆ. ಅಂದ್ರೆ ಸಮಯ ಕಡಿಮೆ ಸಾಕು, 1 ಎಕರೆ ನಾಟಿ ಮಾಡಲಿಕ್ಕೆ ಗರಿಷ್ಠ ಅಂತ ಹೇಳಿದ್ರೆ 2.5 ಗಂಟೆಯಲ್ಲಿ 1 ಎಕರೆ ನಾಟಿ ಆಗ್ತದೆ. ಅದೇ ನಾವು ಸಾಮಾನ್ಯ ಪದ್ಧತಿಯಲ್ಲಿ ನಾಟಿ ಮಾಡಿದಾಗ ಸುಮಾರು 1.5 ದಿನ ಬೇಕಾಗ್ತದೆ. ಸಾಮಾನ್ಯ ಪದ್ಧತಿಯಲ್ಲಿ ಅಗೆಯನ್ನ ಕೀಳ್ಬೇಕು ಮತ್ತೆ ಅದನ್ನು ಕಿತ್ತ ನಂತರದಲ್ಲಿ ನಾಟಿ ಮಾಡುವಂತ ಪ್ರಕ್ರಿಯೆ ಏನಿದೆ, ಸುಮಾರು 10-12 ಆಳು ಒಂದು ನಾಟಿ 1 ಎಕರೆ ನಾಟಿಗೆ ಬೇಕಾಗ್ತದೆ, ಸುಮಾರು 1.5 ದಿನ ಬೇಕಾಗ್ತದೆ. ಹಾಗಾಗಿ ಇದು ಬಹಳಷ್ಟು ಕಡಿಮೆ ಅವಧಿ ಕಡಿಮೆ ಖರ್ಚಿನಲ್ಲಿ ಆಗುವಂತ ಕಾರ್ಯಕ್ರಮ. ಇದು ಎಲ್ಲಾ ಮಣ್ಣಿನಲ್ಲೂ ಎಲ್ಲಾ ಜಮೀನಿನಲ್ಲೂ ಮಾಡ್ಲಿಕ್ಕೆ ಸಾಧ್ಯನಾ? ಖಂಡಿತ. ಇವತ್ತು ನಮ್ಮ ಈ ಅಂಕೋಲ ಕೆಲವು ಭಾಗದಲ್ಲಿ ಹೋದಾಗ ಮರಳು ಮಿಶ್ರಿತ ಮಣ್ಣಿನ ಭೂಮಿನೂ ಸಹ ಇದೆ, ಮತ್ತೆ ನಮ್ಮ ಅಚಿವೆ ಗ್ರಾಮ ಆ ಭಾಗದಲ್ಲಿ ಮೇಲೆ ಭಾಗದಲ್ಲಿ ಹೋದಾಗ ಮಣ್ಣು ಮಿಶ್ರಿತ ಇದೆ. ಸೊ ಖಂಡಿತವಾಗ್ಲೂ ಎಲ್ಲಾ ಭೂಮಿಯಲ್ಲೂ ಸಹ ನಾಟಿ ಮಾಡಬಹುದು. ಅಂದ್ರೆ ಏನು ಗದ್ದೆ ತಯಾರಿ ಮಾಡುವಂತ ಕ್ರಮ ಮಾತ್ರ ಸ್ವಲ್ಪ ವ್ಯತ್ಯಾಸ ಇರ್ತದೆ. ಈಗ ಮರಳು ಭೂಮಿಯಲ್ಲಿ ಆದ್ರೆ ನಾವು ಬೆಳಗ್ಗೆ ತಯಾರಿ ಮಾಡ್ತಾನೆ ನಾಟಿ ಮಾಡಬೇಕಾಗ್ತದೆ, ತುಂಬಾ ಬಿಟ್ಟರೆ ಒಣಗೋದಾಗ ನಾಟಿ ಮಾಡ್ಲಿಕ್ಕೆ ಗಟ್ಟಿ ಆಗ್ಬಹುದು. ಹಾಗಾಗಿ ಆಗ ಟಿಲ್ಲರ್ ಅನ್ನು ಹೊಡೆದು ಗದ್ದೆಯನ್ನು ಹದ ಮಾಡಿಕೊಂಡೇ ನಾಟಿ ಮಾಡ್ತಾ ಹೋಗ್ಬೇಕು. ಅದೇ ನಮ್ಮ ಮಣ್ಣು ಭೂಮಿಯಲ್ಲಿ ಆದ್ರೆ ನೀರಿನಂಶ ಕಡಿಮೆ ಇಟ್ಟುಕೊಂಡು ನಾಟಿ ಮಾಡಬೇಕಾಗ್ತದೆ. ಗದ್ದೆನ ಹಿಂದಿನ ದಿವಸ ರೆಡಿ ಮಾಡಿದ್ರು ಮಾರನೇ ದಿವಸ ನಾಟಿ ಮಾಡಬಹುದು. ಮತ್ತು ಯಾವುದೇ ರೀತಿಯ ಬೀಜಗಳನ್ನು ಸಹ ಆಯ್ಕೆ ಮಾಡಬಹುದು. ಈ ಭಾಗದಲ್ಲಿ ಏನು ಭತ್ತದ ಬೀಜ ಆಯ್ಕೆ ಮಾಡ್ತಾರೆ ಆ ಬೀಜಗಳನ್ನು, ಇದಕ್ಕೆ ಇಂಥದ್ದೇ ಭೂಮಿ ಆಗಬೇಕು ಅಥವಾ ಇಂಥದ್ದೇ ಬೀಜದ ಆಯ್ಕೆ ಆಗಬೇಕು ಏನಿಲ್ಲ. ಮುಖ್ಯವಾಗಿ ಸಸಿ ಮಡಿ ತಯಾರಿ ಮಾಡುವಂಥದ್ದು, ಆ ಮಣ್ಣಿನ ಆಯ್ಕೆ ಮಾಡುವಂಥದ್ದು ಬಹಳ ಮುಖ್ಯ ಆಗಿರ್ತದೆ ಅಷ್ಟೇ. ಮಲೆನಾಡಿನಲ್ಲಿ ಮತ್ತು ಕರಾವಳಿ ಪ್ರದೇಶದೊಳಗೆ ಸಹಜವಾಗಿ ಹೆಚ್ಚಿನ ಮಳೆ ಆಗುತ್ತೆ. ಅಲ್ಲಿ ನೀರಾವರಿ ವ್ಯವಸ್ಥೆ ಇಲ್ಲದೆ ಇದ್ರೂ ಕೂಡ ನಡೆಯುತ್ತೆ. ಕೆಲವೊಂದು ಕಡೆಗೆ ಏನಾಗುತ್ತೆ ಅಂತ ಹೇಳಿದ್ರೆ ಹಳಿಯಾಳು ಅಂತಹ ಪ್ರದೇಶದೊಳಗೆ ಮಳೆ ಬಂದರೂ ಬಂತು ಬರಲಿಕ್ಕಿಲ್ಲ, ನಾವು ಬಿತ್ತನೆಗೆ ರೆಡಿಯಾಗಿರ್ತೀವಿ, ಅಲ್ಲಿ ಭೂಮಿ ಹದ ಆಗಿರಲ್ಲ. ಆವಾಗ ಈ ರೀತಿಯಾದಂಥ ಪದ್ಧತಿ ಅನುಕೂಲನೂ ಹೇಗೆ ಮತ್ತು ಅಲ್ಲಿ ಏನು ಮಾಡ್ಬೋದು? ಖಂಡಿತ ಒಳ್ಳೆ ಪ್ರಶ್ನೆ ಸರ್ ಇದು. ಇಲ್ಲಿ ಮುಖ್ಯವಾಗಿ ನಾವು ಯಂತ್ರಶ್ರಿ ಕಾರ್ಯಕ್ರಮವನ್ನು ಅಳವಡಿಸ್ಕೊಂಡಿರುವಂಥ ಉದ್ದೇಶ ಏನಂತ ಹೇಳಿದ್ರೆ ನೀರಿನ ಬಳಕೆ ಕಡಿಮೆ ಮಾಡಿಕೊಂಡು ಬೆಳೆಯನ್ನು ತೆಗಿಬೇಕು ಅನ್ನುವಂಥದ್ದು. ಇವತ್ತು ಭತ್ತದ ಕೃಷಿ ಅಂತ ಹೇಳಿದಾಗ ಏನಾಗಿದೆ ಅಂದರೆ ಹೆಚ್ಚು ನೀರು ಬೇಕು ಭತ್ತದ ಕೃಷಿಗೆ. ಮುಖ್ಯವಾಗಿ ನಮ್ಮ ರೈತರು ಹಿಂದಿನಿಂದ ಬಂದಿರುವಂಥದ್ದು ಹೆಚ್ಚು ನೀರು ಅಂದರೆ ಗದ್ದೆಯಲ್ಲಿ ಯಾವಾಗಲೂ ನೀರನ್ನು ಇಟ್ಟು ಬೆಳೆಯನ್ನು ಬೆಳೆಸುವಂಥ ಕಾರ್ಯಕ್ರಮ ಇತ್ತು. ಸೊ ಈ ಯಂತ್ರಶ್ರೀ ಅಂದರೆ ಶ್ರೀ ಪದ್ಧತಿಯ ಮುಂದುವರಿದ ಭಾಗ ಯಂತ್ರಶ್ರೀಯಲ್ಲಿ ಮುಖ್ಯವಾಗಿ ಬೇಕಾಗಿದ್ದು ನೀರನ್ನು ಕಡಿಮೆ ಖರ್ಚು ಮಾಡಿ ನಾವು ಬೆಳೆಯನ್ನು ತೆಗೆಯುವಂಥದ್ದು. ಇಲ್ಲಿ ಈ ಒಂದು ಯಂತ್ರಶ್ರೀ ಕಾರ್ಯಕ್ರಮದಲ್ಲಿ ನಾಟಿ ಮಾಡಿದ ಒಂದು ಎರಡು ಮೂರು ದಿನ ನೀರನ್ನು ಉಳಿಸ್ಕೊಳ್ಳುವಂಥದ್ದು, ಅದರ ನಂತರದಲ್ಲಿ ನೀರನ್ನು ಆರಿಸಬೇಕು. ಪುನಃ ನಮ್ಮಲ್ಲಿ ಆ ನಾಟಿ ಮಾಡಿದ ನಂತರ ಕೋನ ವೀಡರ್ ಅಂತ ಸಿಗ್ತದೆ. ಆ ಕೋನ ವೀಡರ್ ನಮ್ಮ ಕೃಷಿ ಇಲಾಖೆಯವರ ಸಬ್ಸಿಡಿಯಲ್ಲಿ ಕೊಡ್ತಾರೆ. ಒಂದು 600-800 ರೂಪಾಯಿ ಸಬ್ಸಿಡಿ ದರದಲ್ಲಿ ಕೋನ ವೀಡರ್ ರೈತರಿಗೆ ಸಿಗ್ತದೆ. ಆ ಕೋನ ವೀಡರ್ನ ಬಳಕೆ ಮಾಡಿಕೊಂಡು ಕೋನ ವೀಡರ್ನ ಅಳವಡಿಕೆ, ಇದರಲ್ಲಿ ಎರಡು ರೀತಿ, ಒಂದು ಕಳೆಯ ನಿಯಂತ್ರಣ, ಕಳೆಯನ್ನು ಕೊಚ್ಚುವಂಥದ್ದು, ಮತ್ತೊಂದು ಆ ಬೇರುಗಳಿಗೆ ಬೇಕಾದ ಪೌಷ್ಟಿಕಾಂಶ ಕೊಡಲಿಕ್ಕೆ ಆ ಭಾಗದಲ್ಲಿ ಕೊಚ್ಚಿ ಹಾಕಿದಾಗ ಅದರ ನಂತರದಲ್ಲಿ ಕೊಡುವಂಥ ಗೊಬ್ಬರಗಳನ್ನು ಬೇಗ ತಗೊಳ್ಳುತ್ತದೆ ಮತ್ತು ಅದರಲ್ಲಿ ಇಳುವರಿ ಜಾಸ್ತಿ ಬರ್ತದೆ. ಹಾಗಾಗಿ ಇದು ನೀರನ್ನು ಕೊಟ್ಟು ಕೊಡುವಂಥದ್ದು ಮತ್ತು ಆರಿಸುವಂಥದ್ದು ಕ್ರಮದಿಂದ ನೀರು ಬಳಕೆ ಕಡಿಮೆ ಆಗ್ತದೆ. ಹಾಗಾಗಿ ಮಳೆ ಕಡಿಮೆ ಬೀಳುವಂಥ ಪ್ರದೇಶದಲ್ಲೂ ಸಹ ನಾಟಿ ಮಾಡಬಹುದು. ಮತ್ತು ನಾವು ಒಂದು ವೇಳೆ ಅಲ್ಲಿ ಮಳೆಯೇ ಇಲ್ಲ ಅಂತ ಹೇಳಿದ್ರು ಬೋರ್ವೆಲ್ ನೀರನ್ನು ಅಥವಾ ಸದ್ಯಕ್ಕೆ ಆ ರೀತಿಯಲ್ಲೂ ಸಹ ನಾಟಿ ಮಾಡಿ ಬೆಳೆ ತೆಗಿಬಹುದು. ಯಾಕೆ ನೀರಿನ ಬಳಕೆ ಕಡಿಮೆ ಸಹ ಆಗ್ತದೆ. ಈಗ ಭತ್ತದ ಉದಾಹರಣೆಗೆ ತಗೊಂಡಾಗ ಭತ್ತ ನಾಟಿ ಮಾಡಲಿಕ್ಕೆ ನಾವು ಕೈಯಿಂದ ಊರಿ ನಾಟಿ ಮಾಡಲಿಕ್ಕೆ ಎಷ್ಟು ಖರ್ಚು ಬರ್ತಾ ಇತ್ತು? ಈ ರೀತಿ ಯಂತ್ರವನ್ನು ಬಳಸಿ ನಾಟಿ ಮಾಡೋದ್ರಿಂದ ಎಷ್ಟು ಖರ್ಚು ಬರ್ತಾ ಇದೆ, ವ್ಯತ್ಯಾಸ ಎಷ್ಟು? ಈಗ ಮುಖ್ಯವಾಗಿ ರೈತರು ಗಮನಿಸಬೇಕು. ಇವತ್ತು ನಾವು ರೈತರು ಏನು ಮಾಡ್ತಾರೆ, ಇವತ್ತು ಕೃಷಿ ಕೆಲಸ ಅಂತ ಹೇಳಿದಾಗ ಖರ್ಚುಗಳನ್ನು ಒಂದು ತೆಗೆದಿಡುವಂಥ ಕ್ರಮ ಇಲ್ಲದೆ ಇರೋದ್ರಿಂದ ಅವರಿಗೆ ಬಂದಂಥ ಖರ್ಚು ಎಷ್ಟು, ಆದಾಯ ಎಷ್ಟು, ಎರಡೂ ಸಹ ವಿಚಾರಗಳನ್ನು ಮಾಡದೇ ಇರೋದ್ರಿಂದ ಇವತ್ತು ಕೆಲವೊಂದು ಕೃಷಿಯಲ್ಲಿ ನಷ್ಟ ಅಂತೇಳಿ ರೈತರಲ್ಲಿ ಬಹಳಷ್ಟು ಬೇಸರ ಬರ್ತದೆ. ಇವತ್ತು ಸಾಮಾನ್ಯ ಪದ್ಧತಿಯಲ್ಲಿ 1 ಎಕರೆ ನಾಟಿ ಮಾಡಲಿಕ್ಕೆ ನಾವು ಹೊರಡ್ತೇವೆ ಅಂತ ಹೇಳಿದ್ರೆ ಕೃಷಿ ಭೂಮಿ ಅಂದರೆ ನಾವು ಫಸ್ಟಿಗೆ ನಾವು ಹಗೆ ಹಾಕಬೇಕು, ಅಂದರೆ ಸಸಿಯನ್ನು ಹಾಕಬೇಕು, ಅಂದರೆ ಸಸಿಯನ್ನು ಬೆಳೆಸಬೇಕು. ಅಲ್ಲಿ ಆ ಸಂದರ್ಭದಲ್ಲಿ ಗದ್ದೆಯನ್ನು ರೆಡಿ ಮಾಡಬೇಕು. 1 ಎಕರೆಗೆ ಗದ್ದೆ ರೆಡಿ ಮಾಡಿ ಅಲ್ಲಿ ನಾವು ಅಗೆ ಬೀಜವನ್ನು ಹಾಕಬೇಕು ಅಂತೇಳಿದ್ರೆ ಅವನಿಗೆ ಕನಿಷ್ಠ ಅಂತೇಳಿದ್ರು 1-1.5 ಸಾವಿರ ಖರ್ಚು ಬರ್ತದೆ ಅಲ್ಲಿ ಗದ್ದೆ ರೆಡಿ ತಯಾರು ಮಾಡಲಿಕ್ಕೆ. ಇನ್ನು ಬೀಜದ ಬಳಕೆ 1 ಎಕರೆಗೆ ಕನಿಷ್ಠವಾಗಿ ನಮ್ಮ ರೈತರು ಮಾಮೂಲಿ ಪದ್ಧತಿಯಲ್ಲಿ ಸಾಮಾನ್ಯ ಪದ್ಧತಿಯಲ್ಲಿ 30-40 ಕೆಜಿ ಬೀಜವನ್ನು ಬಳಕೆ ಮಾಡ್ತಾರೆ. ಅದೇ ನಾವು ಯಂತ್ರಶ್ರೀಗೆ ಬಂದಾಗ ಇಲ್ಲಿ ಗದ್ದೆ ರೆಡಿ ಮಾಡಬೇಕು ಅನ್ನೋದಿರಲ್ಲ, ಅವರ ಮನೆ ಅಂಗಳದಲ್ಲೇ ಟ್ರೇಗಳನ್ನು ಬಳಕೆ ಮಾಡಬಹುದು. ನಾವು ಆಗಲೇ ಹೇಳಿದಾಗೆ ಒಂದು 12.50 ರೂಪಾಯಿಯಲ್ಲಿ ಒಂದು ಟ್ರೇ ಅಂತ ಹೇಳಿದಾಗ 1.80 ಟ್ರೇ ತಗೊಳ್ತಾರೆ ಅಂತ ಹೇಳಿದ್ರೆ ಅವರಿಗೆ 1,200 ರೂಪಾಯಿ ಖರ್ಚಾಗ್ತದೆ ಟ್ರೇಗೆ. ಸೊ ಅದಕ್ಕೆ ಬೇಕಾಗಿದ್ದು ಹುಡಿ ಮಣ್ಣು, ಅಂದರೆ ಒಣಗಿದ ಮಣ್ಣನ್ನು ಸ್ವಲ್ಪ ಬೇಸಿಗೆಯಲ್ಲಿ ಮಳೆ ಬರೋದಕ್ಕಿಂತ ಮುಂಚೆನೆ ಒಂದು ಚೀಲದಲ್ಲಿ ಆಯ್ಕೆ ಮಾಡಬೇಕು. ಒಂದು 15 ಬುಟ್ಟಿ ಮಣ್ಣನ್ನು ತೆಗೆದು ಇಡಬೇಕಾಗ್ತದೆ. ಅದಕ್ಕೆ ಮನೆಯಲ್ಲಿರುವಂಥ ಹುಡಿ ಗೊಬ್ಬರಗಳು, ಕೊಟ್ಟಿಗೆ ಗೊಬ್ಬರವನ್ನೇ ಮಿಕ್ಸ್ ಮಾಡಿ ರೆಡಿ ಇಟ್ಕೊಂಡ್ರಾಯ್ತು. ಮಣ್ಣನ್ನು ಸಾಣಿಸಿ ಅವರು ರೆಡಿ ಇಡಬೇಕಾಗ್ತದೆ. ಅದನ್ನು ಮನೆಯಲ್ಲಿರುವಂಥ ಒಬ್ಬ ವ್ಯಕ್ತಿನೇ ಸಹ 80 ಟ್ರೇಗೆ ಹಾಕ್ಬೋದು. ಇವತ್ತು ಅಲ್ಲಿ ಗದ್ದೆಯಲ್ಲಿ ಅಗೆ ಗದ್ದೆ ರೆಡಿ ಮಾಡುವಂಥ ಖರ್ಚು ಇಲ್ಲಿ ಉಳಿತದೆ. ಹಾಗೆ ಅವರು ಅಲ್ಲಿ 30-40 ಕೆಜಿ ಭತ್ತದ ಬೀಜ ಹಾಕ್ತಾರೆ, ಇಲ್ಲಿ ಕೇವಲ 15 ಕೆಜಿ ಸಾಕು. 12-15 ಕೆಜಿ ನಾವು ಹೇಳುವಂಥದ್ದು, 15 ಕೆಜಿ ಭತ್ತವನ್ನು ಹಾಕ್ಬೋದು. ಮತ್ತು ಅದರ ನಂತರದಲ್ಲಿ ಮಾಮೂಲಿ ಗದ್ದೆಯನ್ನು ಹೂಡುವಂಥದ್ದೆಲ್ಲ ಪ್ರಕ್ರಿಯೆ ಆಗ್ತದೆ. ಇಲ್ಲಿ ಗದ್ದೆಯಲ್ಲಿ ಅಗೆ ಹಾಕಿದಾಗ ಅಗೆ ಕೀಳಲಿಕ್ಕೆ ಸುಮಾರು 4-5 ಆಳು ಅಥವಾ 6 ಆಳು ಬೇಕಾಗ್ತದೆ, ಖರ್ಚು ಇರ್ತದೆ. ಇಲ್ಲಿ ಹಾಗಿಲ್ಲ, ಟ್ರೇಯಲ್ಲಿ ಸಸಿ ಮಡಿ ರೆಡಿ ಇರ್ತದೆ, ಆ ಟ್ರೇಯಲ್ಲಿ ಚಾಪೆ ರೀತಿ ಸುತ್ತಿ ನಾಟಿಂಗ್ ಪೂರ್ವಕವಾಗಿ ರೆಡಿ ಇರ್ತದೆ. ಅಂದರೆ ನಾಟಿಂಗ್ ಕಾರ್ಯಕ್ರಮ ನಡಿಬೇಕಾದ್ರೆ ಮಿಷನಿಗೆ ತಗೊಂಡೋಗಿ ಕೊಟ್ಟರೆ ಸಹ, ಅದು ಸಹ ಮನೆಯ ಜನನೇ ಇದ್ದರೆ ಆಳಿನ ಅವಶ್ಯಕತೆ ಇರಲ್ಲ, ಅಥವಾ 1 ಆಳನ್ನಿಟ್ಟರು ಅಥವಾ 1-2 ಆಳನ್ನು ತಗೊಂಡು ನಾವು ಕೆಲಸ ಮಾಡಬಹುದು. ನಾಟಿ ಯಂತ್ರವನ್ನು ಓಡಿಸ್ಲಿಕ್ಕೆ ಒಬ್ಬರೇ ಇರ್ತಾರೆ, 1 ಎಕರೆಗೆ 2.5 ಗಂಟೆಯಲ್ಲಿ ನಾಟಿ ಆಗೋದ್ರಿಂದ ಸಾಮಾನ್ಯ ಪದ್ಧತಿಯಲ್ಲಿ ನಾಟಿ ಮಾಡಿದಾಗ ಅವರಿಗೆ ಸುಮಾರು 1 ಎಕರೆಗೆ 12 ಆಳು ಬೇಕಾಗ್ತದೆ. 1 ಎಕರೆಗೆ ಆ 12 ಆಳಿಗೆ ಬರುವಂಥ ಖರ್ಚು, ಇವತ್ತು ಆಳಿನ ಒಂದು ಹೇಳಿದಾಗ 300 ರೂಪಾಯಿ ಭಾಗ ನಡೀತಿದೆ ಸರಾಸರಿ. ಇನ್ನು ಬೇಗ ನಾವು ಕರಾವಳಿ ಭಾಗದಲ್ಲಿ ಕೇಳಿದಾಗ 500 ರೂಪಾಯಿವರೆಗೂ ಇದೆ ಅಂತ ಹೇಳ್ತಾರೆ. ಆಯಾ ಭಾಗದಲ್ಲಿರುವಂಥ ಕೂಲಿ ಆಳಿನ ಮೊತ್ತದ ಗಮನಿಸಿದಾಗ ಒಂದು 10 ರಿಂದ 12 ಆಳು ಅಂತ ಹೇಳಿದಾಗ ಸುಮಾರು 3,000ವರೆಗೆ ಖರ್ಚು ಬರ್ಬೋದು ಅವರಿಗೆ. ಇಲ್ಲಿ ಅದರ ಉಳಿತಾಯ ಆಗ್ತದೆ. ಇಲ್ಲಿ ಸಸಿ ಮಡಿ ತಯಾರಿ ಇರ್ಬೋದು ಅಥವಾ ನಾಟಿ ಇರ್ಬೋದು ಎಲ್ಲ ಸೇರಿದಾಗಲೂ ಸಹ 1 ಎಕರೆಗೆ ಸುಮಾರು 6 ರಿಂದ 8 ಸಾವಿರ ಖರ್ಚು ಬರ್ಬೋದು. ಅದೇ ಸಾಮಾನ್ಯ ಪದ್ಧತಿಯಲ್ಲಿ ಹೋದಾಗ ಎಲ್ಲಾ ವಿಚಾರದಲ್ಲಿ ಅಂದ್ರೆ ಪ್ರಾರಂಭದಿಂದ ನಾಟಿಯಿಂದ ಹಿಡಿದು ಕಟಾವು ಮಾಡುವವರೆಗೂ ಮತ್ತೆ ಪುನಃ ಅಲ್ಲಿ ಆಳು ತಗೊಳ್ತಾರೆ. ಇಲ್ಲಿ ಸುಮಾರು 6 ರಿಂದ 8 ಸಾವಿರದಲ್ಲಿ ಮುಗಿದೋಗುತ್ತೆ. ಅದೇ ಸಾಮಾನ್ಯ ಪದ್ಧತಿಯಲ್ಲಿ ಸುಮಾರು 20 ರಿಂದ 25 ಸಾವಿರ ಖರ್ಚು ಬರ್ತದೆ. ಸೊ ಅಷ್ಟು ಉಳಿತಾಯ ಯಂತ್ರಶೀಲ ಆಗ್ತದೆ. ಹಾಗೆ ಕಟಾವು ಪ್ರಕ್ರಿಯೆಯಲ್ಲೂ ಸಹ ಮಿಷನ್ ಇದೆ ನಮ್ಮಲ್ಲಿ. ರೀಪರ್ ಅಂತಿದೆ, ಇನ್ನು ದೊಡ್ಡದಾಗಿ ಹಾರ್ವೆಸ್ಟ್ ಅಂತ ಇದೆ. ಆ ಹಾರ್ವೆಸ್ಟ್ ಬಳಕೆ ಅದು ಸಹ ಗಂಟೆಗೆ ಇಷ್ಟು ಅಂತ ಒಂದಿದೆ. ಅಂದರೆ ದೊಡ್ಡ ಗದ್ದೆ ಆದರೆ ಹಾರ್ವೆಸ್ಟನ್ನು ಬಳಕೆ ಮಾಡ್ಬೋದು ನೀರು ಕಡಿಮೆ ಇದ್ದಲ್ಲಿ. ಸೊ ಇವೆಲ್ಲ ಯಂತ್ರಗಳನ್ನು ಪೂರಕವಾಗಿ ಬಳಕೆ ಮಾಡಿದಾಗ ಅವ್ರಿಗೆ ಈ ರೀತಿಯಾದಂಥ ಉಳಿಕೆ ಆಗ್ತದೆ. ಸಾಮಾನ್ಯ ಪದ್ಧತಿಯಲ್ಲಿ ಸುಮಾರು 20 ರಿಂದ 25 ಸಾವಿರ ಖರ್ಚು ಬರ್ತದೆ, ಮತ್ತೆ ಇಳುವರಿಯೂ ಸಹ ಜಾಸ್ತಿ ಸಿಗ್ತದೆ. ಕುತೇನವರು ಎಕರೆಯಲ್ಲಿ ಈ ಭಾಗದಲ್ಲಿ ನನ್ನ ಪ್ರಕಾರ ಒಂದು 18 ಚೀಲ ಒಂದು ತೆಗಿತಾ ಇದ್ದಾರೆ ಅಂತ ಹೇಳಿದ್ರೆ, ಇದರಲ್ಲಿ ಕನಿಷ್ಠ ಅಂತ ಹೇಳಿದ್ರು ಅಂದ್ರೆ ಯಂತ್ರಶ್ರೀ ಬಳಕೆ ಮಾಡಿದೀವಿ ಅಂತ ಹೇಳಿದ್ರೆ ರೈತರ ಆಸಕ್ತಿನೂ ಬಹಳ ಮುಖ್ಯ ಇರ್ತದೆ. ಇವತ್ತು ನಮ್ಮ CHSC ಕೇಂದ್ರ ಏನು ಎಂತ ಕೃಷಿ ಯಂತ್ರಧಾರೆ ಅಂತ ಹೇಳಿದೆ. ಇಲ್ಲಿ ನಮ್ಮ ನೋಡ್ಕೊಳ್ಳಿಕ್ಕೆ ಪ್ರಬಂಧಕರು ಇರ್ತಾರೆ ಆ ಒಂದು ಕೇಂದ್ರದಲ್ಲಿ. ಹಾಗೆ ಇದಕ್ಕೆ ಸಂಬಂಧ ಪೂರ್ವಕವಾಗಿ ನಮ್ಮ ಕೃಷಿ ಮೇಲ್ವಿಚಾರಕ ಅಂತಂದ್ರೆ ಇವರೆಲ್ಲರೂ ರೈತರಿಗೆ ಮಾಹಿತಿಯನ್ನು ಕೊಡ್ತಾರೆ. ಸೊ ಇವರು ಮಾಹಿತಿ ಕೊಟ್ಟ ಪ್ರಕಾರದಲ್ಲಿ ನಮ್ಮ ರೈತರು ಅಳವಡಿಕೆ ಮಾಡಿದಾಗ ಖಂಡಿತವಾಗ್ಲೂ ಕರೆಗೆ 18 ಚೀಲ ಬರುವಂತದಲ್ಲಿ 5 ರಿಂದ 6 ಚೀಲ ಜಾಸ್ತಿ ಬಂದೇ ಬರ್ತದೆ ಇಳುವರಿ. ಗೋನವೀಡರ್ ಬಳಕೆ ಮಾಡಿದಾಗ ಏನು ನಾವು ಮರಿ ಅಂತ ಕರಿತೀವಿ ಅದು ಸುಮಾರು ಮಾಮೂಲಿ ಪದ್ಧತಿಯಲ್ಲಿ 10 ರಿಂದ 12 ಇರ್ತದೆ. ಅದೇ ನಾವು ಯಂತ್ರಶ್ರೀ ಕಾರ್ಯಕ್ರಮ ಮಾಡಿದಾಗ ಗರಿಷ್ಠ ಅಂತ ಹೇಳಿದ್ರೆ 60-80ರವರೆಗೂ ಮರಿ ಹೊಡಿತದೆ. ಅದು ಆ ರೈತರ ಆಸಕ್ತಿ ಮೇಲೆ ಹೋಗ್ತದೆ. ಸೊ ಆಸಕ್ತಿಯನ್ನು ಪಡೆದು ಮಾಡಿದಾಗ ಖಂಡಿತವಾಗ್ಲೂ ಭತ್ತ ಕನಿಷ್ಠ ಅಂತ ಹೇಳಿದ್ರೆ 6 ಚೀಲ ಭತ್ತ ಜಾಸ್ತಿ ತೆಗಿಬಹುದು ಈ ಪದ್ಧತಿ. ರೈತರ ಆಸಕ್ತಿ ಅಂದ್ರೆ ಹೆಚ್ಚು ಎಲ್ಲಿ ಗಮನಿಸಬೇಕು ರೈತ? ಇವತ್ತು ಕೃಷಿ ಅಂತ ಹೇಳಿದಾಗ ಒಂದು ಸಮಯದ ಜೊತೆಯಲ್ಲಿ ಕೃಷಿ ಕೆಲಸ ಮಾಡಬೇಕು. ಅಂದ್ರೆ ಆ ಸಮಯಕ್ಕೆ ಸರಿಯಾಗಿ ಕೃಷಿಯನ್ನ ಮಾಡಿದ್ರೆ ಮಾತ್ರ ಅದರಲ್ಲಿ ಯಶಸ್ಸು ಕಾಣಬಹುದು. ಕೃಷಿ ಭೂಮಿ ಇದೆ, ನಾನು ಯಾವಾಗ್ಲೂ ಬೀಜ ಹಾಕ್ತೇನೆ, ಯಾವಾಗ್ಲೂ ಬೆಳೆ ತೆಗಿತೇನೆ, ಯಾವಾಗ್ಲೂ ಕಟಾವು ಮಾಡ್ತೇನೆ ಅಂತ ಹೇಳಿದ್ರೆ ನಮ್ಮ ನಿರೀಕ್ಷಿತ ಬೆಳೆ ಅಥವಾ ನಮ್ಮ ನಿರೀಕ್ಷಿತವಾದಂತಹ ಒಂದು ಫಲ ಅದರಲ್ಲಿ ಸಿಗದೇ ಇರಬಹುದು. ಆ ಸಮಯಕ್ಕೆ ಸರಿಯಾಗಿ ನಾವು ಭೂಮಿಗೆ ಏನನ್ನು ಕೊಡಬೇಕು, ಏನು ಮಾಡಬೇಕು ಅನ್ನೋದನ್ನು ಗಮನಿಸಬೇಕು. ಮತ್ತು ನಮ್ಮ ಭೂಮಿಯಲ್ಲಿರುವಂಥ ಲವಣಾಂಶಗಳಿರ್ಬೋದು, ಏನು ಫಲವತ್ತತೆ ಇದೆ ಅನ್ನೋದನ್ನು ಫಸ್ಟ್ ನಾವು ಪರೀಕ್ಷೆ ಮಾಡ್ಕೊಳ್ಬೇಕಾಗ್ತದೆ. ಅದರ ನಂತರದಲ್ಲಿ ನಮ್ಮ ಭೂಮಿಯಲ್ಲಿ ನಾವು ಬೆಳೀತಿರುವಂಥ ಬೆಳೆಗೆ ಅನುಗುಣವಾಗಿ ಫಲವತ್ತತೆಗೆ ಸಂಬಂಧಪಟ್ಟಾಗಿ ಏನನ್ನು ಕೊಡಬೇಕು, ಯಾವ ಗೊಬ್ಬರಗಳನ್ನು ಬಳಕೆ ಮಾಡಬೇಕು ಅನ್ನೋದನ್ನು ನಮ್ಮ ಕೃಷಿ ಇಲಾಖೆಯವರಲ್ಲಿ ಸಂಪರ್ಕ ಮಾಡುವಂಥದ್ದು ಅಥವಾ ನಮ್ಮ ಕೃಷಿ ಮೇಲ್ವಿಚಾರಕರ ಮೂಲಕ ಸಂಪರ್ಕ ಮಾಡಿ ಪಡ್ಕೊಳ್ಬೇಕಾಗ್ತದೆ. ಇನ್ನೊಂದು, ನಮ್ಮ ಈ ಯಂತ್ರಶ್ರೀ ಭತ್ತದ ಬೇಸಾಯ ಅನ್ನುವಂಥದ್ರಲ್ಲಿ ಬಹಳ ಮುಖ್ಯವಾಗಿ ಇಲ್ಲಿ ಮಣ್ಣಿನ ಆಯ್ಕೆ ಇರ್ತದೆ. ನಾನಾಗಲೇ ಹೇಳಿದಾಗ ಈಗ ನೀವು ಮೊದಲೇ ಒಂದು ಪ್ರಶ್ನೆ ಕೇಳಿದ್ರಿ, ಯಾವುದೆಲ್ಲ ಮಣ್ಣಿನಲ್ಲಿ ನಾವು ಭತ್ತ ಬೆಳಿಬಹುದು ಅಂತ. ಖಂಡಿತ ಎಲ್ಲದರಲ್ಲೂ ಭತ್ತ ಬೆಳಿಬಹುದು, ನೀರಿನ ಸೌಲಭ್ಯ ಇರುವಂಥದ್ದು ಜಾಗದಲ್ಲಿ ಖಂಡಿತ ಭತ್ತ ಬೆಳಿಬಹುದು. ಆದರೆ ಇಲ್ಲಿ ಸಸಿ ಮಡಿ ತಯಾರಿ ಮಾಡುವಂಥದ್ದು ಆ ಒಂದು ಸಮಯದಲ್ಲಿ ರೈತರು ಬಹಳಷ್ಟು ಮುಖ್ಯವಾಗಿ ಒಣ ಮಣ್ಣನ್ನು ಶೇಖರಣೆ ಮಾಡುವಂಥದ್ದು ಅದು ಬಹಳ ಮುಖ್ಯ. ಅದರಲ್ಲಿ ಕಲ್ಲುಗಳಿರಬಾರ್ದು, ಮಣ್ಣನ್ನು ಸ್ವಲ್ಪ ಜರಡಿ ಹಿಡುವಂಥ ಸಾಣಿಸಿರಬೇಕಾಗ್ತದೆ. ಯಾಕೆಂದ್ರೆ ಮಿಷನ್ ನಾಟಿ ಮಾಡಬೇಕಾದ್ರೆ ಅದರಲ್ಲಿ ಗನ್ ಪಾಯಿಂಟ್ ಇರ್ತದೆ, ಅದು ಎಳೆದು ಸಸಿಯನ್ನು ನಾಟಿ ಮಾಡಬೇಕಾದ್ರೆ ಕಲ್ಲು ಸಿಕ್ಕಿದಾಗ ನಾಟಿ ಆಗಲ್ಲ, ಆಗ ಮಿಷನ್ ನಾಟಿ ಸರಿ ಮಾಡಲಿಲ್ಲ ಅನ್ನೋಂಥದ್ದು ಬರಬಹುದು. ಹಾಗಾಗಿ ಮಣ್ಣಿನ ಆಯ್ಕೆ ಬಹಳ ಮುಖ್ಯವಾಗಿರ್ತದೆ. ಅದರ ನಂತರದಲ್ಲಿ ನಾಟಿ ಕಾರ್ಯಕ್ರಮ ಆದ ನಂತರ ನಾಟಿ ಆದ 10 ರಿಂದ 12 ದಿನದಲ್ಲಿ ಬಹಳ ಮುಖ್ಯವಾಗಿ ಆ ಕರೆಕ್ಟ್ ಅದೇ ಸಮಯದಲ್ಲಿ ಕೋನವೀಡರ್ ಬಳಕೆ ಮಾಡಬೇಕಾಗ್ತದೆ. ಆ ಬಳಕೆಯನ್ನು ನಾವು ಮಾಡದೆ ಹೋದರೆ ಕಳೆ ನಿಯಂತ್ರಣ ಆಗಲ್ಲ, ಹಾಗೆ ಮರಿಗಳು ಒಡೆಯಲ್ಲ. ಯಾಕೆಂದ್ರೆ ಸಸ್ಯಗಳಲ್ಲಿ ಭತ್ತದ ಬೇರು ಮೇಲ್ಭಾಗದಲ್ಲಿ ಕೋನವೀಡರ್ ಬಳಕೆ ಮಾಡಿದ ನಂತರ ಬೇರುಗಳು ಇನ್ನಷ್ಟು ಬಲಿಷ್ಠವಾಗಿ ಹರಡುತ್ತದೆ ಮತ್ತು ಬೇಗ ನಾವು ಕೊಟ್ಟಂತಹ ಫಲವತ್ತತೆ ಗೊಬ್ಬರಗಳನ್ನು ಸ್ವೀಕಾರ ಮಾಡಿ ಮರಿಗಳು ಜಾಸ್ತಿ ಒಡೆಯಕ್ಕೆ ಆಗ್ತದೆ. ಅದ್ರ ಜೊತೆಯಲ್ಲಿ ಅವರು ಏನು ಮಾಮೂಲಿಯಾಗಿ ಈ ಭಾಗದಲ್ಲಿ ಗೊಬ್ಬರಗಳನ್ನು ಕೊಡ್ತಾ ಇದ್ದಾರೆ, ರಾಸಾಯನಿಕ ಗೊಬ್ಬರದಕ್ಕಿಂತ ಸಾವಯವ ಗೊಬ್ಬರಗಳನ್ನು ಉಪಯೋಗ ಮಾಡೋದು ಬಹಳಷ್ಟು ಒಳ್ಳೆಯದು. ಮತ್ತು ಗಮನಿಸಬೇಕು, ರೈತನಾದವನು ಇವತ್ತು ಕೋನವೀಡರ್ ಹಾಕಿದ್ದೇನೆ, ಶ್ರೀ ಪದ್ಧತಿ ಬೆಳೆ ಮಾಡಿದ್ದೇನೆ, ನಾನು ಯಂತ್ರಶ್ರೀ ಪದ್ಧತಿಯಲ್ಲಿ ಬೆಳೆ ಮಾಡಿದ್ದೇನೆ, ರೋಗಗಳು ಬಾರದ ರೀತಿಯಲ್ಲಿ ಗಮನಿಸ್ತಾ ಇದ್ದಾಗ ರೋಗಗಳು ಕಡಿಮೆ ಆಗುತ್ತೆ. ಯಾಕೆಂದರೆ ಗಾಳಿ ಬೆಳಕು ನೇರವಾಗಿ ಬೇರಿಗೆ ತಗಲೋದ್ರಿಂದ ನಾವು ಹೆಚ್ಚು ಕಡಿಮೆ 9 ಇಂಚಿನಲ್ಲಿ ನಾಟಿ ಆಗುತ್ತೆ, ಸಸಿಯಿಂದ ಸಸಿಗೆ 9-10 ಇಂಚು ಈ ರೀತಿಯಲ್ಲಿ ನಾಟಿ ಮಾಡೋದ್ರಿಂದ ಗಾಳಿ ಬೆಳಕು ಸಸಿ ಬುಡದಲ್ಲಿ ಹೋಗೋದ್ರಿಂದ ರೋಗಗಳು ಅತಿ ಕಡಿಮೆ ಇರ್ತದೆ. ಅದನ್ನು ಗಮನಿಸ್ತಾರೆ. ಭತ್ತದ ಸಸಿ ಗರ್ಭಾವಸ್ಥೆಯಲ್ಲಿ ಇರುವಾಗ ಹುಳ ಬರುವಂತ ಸಾಧ್ಯತೆ ಇದೆ, ಅಲ್ಲಿ ಹುಳಗಳು ಅಟ್ಯಾಕ್ ಆಯ್ತು ಅಂತ ಹೇಳಿದಾಗ ಒಳ್ಳೆ ಬೀಜ ಬರದೇ ಇರಬಹುದು, ಜೆಳ್ಳ ಆಗಬಹುದು, ಹಾಲುಗಟ್ಟುವಂತ ಸಮಯದಲ್ಲಿ ಭತ್ತ ಸರಿಯಾಗದೇ ಇರುವಂತದ್ದು ಆಗ್ಬಹುದು. ಅದಾಗದ ರೀತಿಯಲ್ಲಿ ಆ ಸಂದರ್ಭದಲ್ಲಿ ನೀರುಗಳನ್ನು ಹೆಚ್ಚು ನಿಲ್ಲಿಸುವಂತದ್ದು, ಗದ್ದೆಗಳಲ್ಲಿ ನೀರು ಕೊಡಬೇಕು, 2 ದಿನ ನೀರು ನಿಲ್ಲಿಸಿದ್ರೆ 2 ದಿನ ನೀರು ಆರಿಸುವಂತದ್ದು, ಈ ಪ್ರಕ್ರಿಯೆ ಎಲ್ಲ ರೈತರು ಸ್ವಲ್ಪ ಗಮನಿಸಬೇಕಾಗ್ತದೆ. ಇಲ್ಲಿ ಅಂತರ ಹೇಳ್ತೀವಲ್ಲ, ಒಂದು ತಳಿಯಿಂದ ತಳಿಗೆ ಒಂದು ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಹಾಗಾಗಿ ಯಂತ್ರ ಈ ಯಂತ್ರಧಾರಿಯೊಳಗೆ ನೀವೊಂದು ಫಿಕ್ಸ್ ಮಾಡಿಬಿಟ್ಟಿರ್ತೀರಿ 9 ಇಂಚು ಅಂತ, ಸ್ವಲ್ಪ ಜಾಸ್ತಿ ಬಯಸಿದ್ರಲ್ಲಿ ಹೆಚ್ಚು ಕೂಡಿ ಮಾಡ್ಲಿಕ್ಕೆ ಸಾಧ್ಯತೆ ಇದೆಯಾ? ಖಂಡಿತವಾಗ್ಲೂ. ಈ ಮಿಷನ್ ಹೇಗಿದೆ ಅಂತ ಹೇಳಿದ್ರೆ ಸರ್, ಒಬ್ಬ ರೈತರು ಬಯಸಿದ್ರೆ 1 ಸಸಿಯಿಂದ 28 ಸಸಿವರೆಗೂ ನಾಟಿ ಮಾಡಬಹುದು. ಸೊ ಅಂತರನು ಸಹ ವ್ಯತ್ಯಾಸಗಳನ್ನು ನಾವು ಮಾಡ್ಕೊಳ್ಬಹುದು. ಅಂತರ ಅಂತ ಹೇಳಿದಾಗ ನಮ್ಮಲ್ಲಿ ಹೆಚ್ಚಾಗಿ 9 ಇಂಚಿಗೆ ನಾಟಿ ಮಾಡುವಂತದ್ದು ಇದೆ, 10, 11, 12 ಇಂಚುವರೆಗೂ ನಾಟಿ ಪ್ರಕ್ರಿಯೆಯನ್ನು ಮಾಡಿಕೊಡ್ತೇವೆ. ತಜ್ಞರು ಈ ಬಗ್ಗೆ ಒಂದು ಸಮಾಲೋಚನೆ ಅಥವಾ ಒಂದು ಪರಿಷ್ಕರಣೆ ಮಾಡಿ 9 ಇಂಚಿಗೆ ನಾಟಿ ಮಾಡೋದ್ರಿಂದ ಒಂದು ಉತ್ತಮವಾಗಿ ಮಾಡಬಹುದು. ಅದರಲ್ಲಿ ಕೋನವೀಡರ್ ಏನು ಹೋಗ್ಬೇಕು ಓಡಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಮತ್ತೆ 9 ಇಂಚು ಸಾಧಾರಣವಾಗಿ ಒಂದು ಮರಿ ಅದರಲ್ಲಿ ಒಡೆದಾಗ ಅದಕ್ಕೆ ಬೇಕಾದಂತ ಜಾಗ, ಯಾಕೆಂದ್ರೆ 2 ಸಲಿ ಕೋನವೀಡರ್ ಬಳಕೆ ಮಾಡಬೇಕು, 10-12 ಸಲಿ ದಿನಕ್ಕೆ ಕೋನವೀಡರ್ ಬಳಕೆ ಮಾಡಿದಾಗ ಪುನಃ ಒಂದು 8 ದಿವಸದಲ್ಲಿ ಆ ಸಂದರ್ಭದಲ್ಲಿ ಈ ಏನು 9 ಇಂಚುಗೆ ನಾವು ಜಾಗ ಬಿಟ್ಟಿರ್ತೀವಿ ಅದು ಪೂರ್ತಿ ಕವರ್ ಮಾಡಿರುತ್ತೆ, ಅಂದ್ರೆ ಅಷ್ಟು ಮರಿಗಳು ಬರುವಂತ ಸಾಧ್ಯತೆ ಇದೆ. ಆ ಉದ್ದೇಶಕ್ಕೋಸ್ಕರ 9 ಇಂಚು ಜಾಗ ಬೇಕಾಗ್ತದೆ. ನಾವು ಇಲ್ಲಿ ರೈತರಿಗೆ ಏನು ಹೇಳೋದು ಅಂತೇಳಿದ್ರೆ, ನಾವು ಸಸ್ಯಗಳ ಸಂಖ್ಯೆ ಜಾಸ್ತಿ ಆದಷ್ಟು ನಮಗೆ ಇಳುವರಿ ಜಾಸ್ತಿ ಆಗುತ್ತೆ ಅನ್ನೋದು ತಪ್ಪು ಕಲ್ಪನೆ. ಸಾಮಾನ್ಯ ಪದ್ಧತಿಯಲ್ಲಿ ರೈತರು ಏನ್ ಮಾಡ್ತಾರೆ ಅಂದ್ರೆ, ನಮ್ದೊಂದು ಗದ್ದೆ ಇದೆ ಅಂತ ಹೇಳಿದಾಗ ಅವರು ಗದ್ದೆಯ ಬದು ಅಥವಾ ಹಾಳಿ ಅಂತ ಏನ್ ಹೇಳ್ತಾರೆ, ಆ ಹಾಳಿನೂ ಸಹ ಬಿಡದೆ ನಾಟಿ ಮಾಡುವಂತ ಪ್ರಕ್ರಿಯೆ ಇದೆ. ಅಂದ್ರೆ ಹಾಳಿನೂ ಸಹ ಬಿಡದೆ ಹತ್ತತ್ರ ನಾಟಿ ಮಾಡಿದಾಗ ನಾನು ಎಷ್ಟು ಸಸಿಗಳನ್ನು ನಾಟಿ ಮಾಡ್ತೇನೋ ಅಷ್ಟು ಇಳುವರಿ ಬರ್ತದೆ ಅಂತ. ಖಂಡಿತವಾಗ್ಲೂ ಇದು ನೀವು ಹೇಳಿದಾಗೆ ಕಲ್ಪನೆ ಅದು ತಪ್ಪು ಅಂತ, ಯಾಕೆಂದ್ರೆ ಸಾಲು ನಾಟಿ ಮಾಡೋದ್ರಿಂದ ಮತ್ತೆ ಸಸಿಗಳಿಗೆ ಸಸಿಯಿಂದ ಅಂತರ ಕೊಟ್ಟಾಗ ಆ ಸಸಿಗಳ ಬೆಳವಣಿಗೆಯಲ್ಲಿ ಮತ್ತೆ ಅದಕ್ಕೆ ಬೇಕಾಗುವಂತ ಆಹಾರವನ್ನು ತೆಗೆದುಕೊಳ್ಳಿಕ್ಕೆ ಇದು ಬಹಳಷ್ಟು ಅನುಕೂಲವಾಗಿದೆ. ಮತ್ತೆ ಕೋನವೀಡರ್ ಬಳಕೆ ಮಾಡುವ ಅವಶ್ಯಕತೆ ಇರೋದ್ರಿಂದ ಮರಿಗಳು ಸಹ ಬೇಗ ಹೆಚ್ಚಾಗಿ ಒಡೆಯುವುದರಿಂದ ಈ ಒಂದು ಪದ್ಧತಿ ಉತ್ತಮ. ಹೆಚ್ಚು ಸಸಿ ಹಾಕಬೇಕು ಅಂತೇಳಿ ನಾವು 30, 40, 50 ಕೆಜಿ ವರೆಗೆ ಭತ್ತವನ್ನು ಖರೀದಿ ಮಾಡ್ತೇವೆ. ಇದರಲ್ಲಿ 15 ಕೆಜಿ ಭತ್ತ ಹಾಕಿ ಅದಕ್ಕಿಂತ ಹೆಚ್ಚಿನ ಇಳುವರಿ ಸಿಗ್ತದೆ. ಯಾಕಂದ್ರೆ ಸೂರ್ಯನ ರಶ್ಮಿ ಅದರ ಮೇಲೆ ಬೀಳುತ್ತೆ, ಯಥೇಚ್ಛವಾಗಿ ಬೀಳುತ್ತೆ. ಹಾಗಾಗಿ ಅಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಜಾಸ್ತಿ ಆಗುತ್ತೆ, ಆಹಾರ ಉತ್ಪಾದನೆ ಜಾಸ್ತಿ ಆಗುತ್ತೆ. ಇದು ಅರ್ಥ ಆಗಬೇಕು. ನೀವು ಹೇಳಿದಾಗ ಸರ್, ಇವತ್ತು ಪ್ರತಿಯೊಂದು ಸಸ್ಯ ಪ್ರಭೇದ ಇರಬಹುದು ಅಥವಾ ಏನು ಭೂಮಿ ಮೇಲಿರುವಂತಹ ಪ್ರತಿಯೊಂದು ಜೀವಿಗಳಿಗೂ ಆ ಸೂರ್ಯನ ಗಾಳಿ ಬೆಳಕು ಬಹಳ ಮುಖ್ಯ ಆಗಿರ್ತದೆ. ಈ ಪ್ರಕ್ರಿಯೆಯಲ್ಲಿ ಈ ಯಂತ್ರಶ್ರೀ ಕಾರ್ಯಕ್ರಮದಡಿಯಲ್ಲಿ ನಾಟಿ ಮಾಡಿದಾಗ ಸೂರ್ಯನ ರಶ್ಮಿ ಅದರ ನೇರವಾಗಿ ಬುಡದಲ್ಲಿ ಹೋಗೋದ್ರಿಂದ ಮತ್ತೆ ಗಾಳಿ ಬೆಳಕು ಸಹ ಒಳ್ಳೆ ರೀತಿಯಲ್ಲಿ ಸಿಗೋದ್ರಿಂದ ಒಳ್ಳೆ ದಷ್ಟಪುಷ್ಟವಾಗಿ ಬೆಳೆಯುವಂತದ್ದಿರಬಹುದು, ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ. ಅಂದ್ರೆ ಆ ಒಂದು ಯಂತ್ರಶ್ರೀ ಕಾರ್ಯಕ್ರಮದಲ್ಲಿ ಮಾಡಿದಂತ ಬೆಳೆಗೂ ಸಾಮಾನ್ಯ ಪದ್ಧತಿಯಲ್ಲಿ ಮಾಡುವಂತ ಬೆಳೆಗಳಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿರ್ತದೆ. ಅಂದ್ರೆ ನಾವು ಇದಕ್ಕೆ ಪೂರಕವಾಗಿ ಮೊದಲಾಗಿ ಬೀಜೋಪಚಾರ ಅಂತ ಮಾಡ್ತೇವೆ, ಅದನ್ನು ನಾವು ಶಿಫಾರಸು ಮಾಡ್ತೇವೆ. ಈ ಬೀಜೋಪಚಾರ ಅಂತ ಹೇಳಿದಾಗ ಬೀಜಗಳಾಕಿ, ಇವತ್ತು ನಾವು ಇವತ್ತು ರೈತ ಎಲ್ಲಿಂದನೇ ಬೀಜ ತಂದ್ರೆ, ಅಂದ್ರೆ ಭತ್ತದ ಅಂತ ಹೇಳಿದಾಗ ಅದರಲ್ಲಿ ಜೊಳ್ಳು ಬರುವಂತದ್ದು ಇರ್ತದೆ, ಕಾಯಿ ಜೊಳ್ಳು ಅಂತ ಇದ್ದೇ ಇರ್ತದೆ, ನಾವು ಚೀಲ ತುಂಬಿ ನಾವು ಇಟ್ಟಿರ್ತೇವೆ. ಸೊ ನಾವು ನೆಕ್ಸ್ಟ್ ಬಿತ್ತನೆ ಮಾಡಬೇಕಾದ್ರೆ ಬೀಜಗಳ ಆಯ್ಕೆ ಮಾಡಬೇಕಾದ್ರೆ ನಾವು ಉಪ್ಪು ನೀರನ್ನು ಹಾಕಿ, ಅಂದ್ರೆ ಬೀಜೋಪಚಾರ ಅಂತ ಒಂದು ಕ್ರಮ ಇದೆ. ನಾವು ಕಂಡುಕೊಂಡಂತ ಪ್ರತಿಷ್ಠಾನಗೊಳಿಸ್ತಾ ಇದ್ದೀರಿ. ಮತ್ತೆ ಇದರಿಂದ ಏನೆಲ್ಲ ರೈತರಿಗೆ ಅನುಕೂಲ ಅನ್ನುವಂತ ನಿಟ್ಟಿನೊಳಗೆ ವಿಚಾರಗಳನ್ನು ಹಂಚಿಕೊಳ್ಳಿ. ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಕೃಷಿ ಯಂತ್ರಧಾರಿ ಈ ಕುರಿತು ಅಂಕೋಲಾ ತಾಲೂಕಿನ ಬಳಲಿ ಗ್ರಾಮದ ರಾಘವೇಂದ್ರ ಎಸ್ಸವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಎಚ್ಬಿ ರಾಮಡ್ಗಿ. ಕಿಸಾನ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ ಜನಪದ ಸಂಗೀತ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. ಅಲ್ಲಪ್ಪ, ಏನಿದೆ ಅಂತ ನಿಮ್ ಮನೆ ಎಷ್ಟು ಗಬ್ಬು ವಾಸನೆ ಹೊಂಟದ? ಅದ ಹಿತ್ತಲಾಗಿನ ಸಂಡಾಸ್ ಗುಂಡಿ ತುಂಬೆ ಅದ. ನಿಂಗ ನಾ ಅವತ್ತೇ ಹೇಳ್ದಪ್ಪ, ಜೋಡಿ ಗುಂಡಿ ತೆಗ್ಸು, ಒಂದು ಗುಂಡಿ ತುಂಬಿದ ಮೇಲೆ ಇನ್ನೊಂದು ಗುಂಡಿಗೆ ಬಿಡ್ಲಿಕ್ಕೆ ಬರ್ತದ. ಮೊದಲಿನ ಗುಂಡಿ ಹಂಗ 6 ತಿಂಗಳು ಬಿಟ್ರ ಒಳ್ಳೆ ಗೊಬ್ಬರ ಆಗ್ತದ, ಅದನ್ನ ಹೊಲಕ್ ಹಾಕ್ಬೋದು ಅಂತ. ಹಂಗಂತಿ ಇವತ್ತೇ ಇನ್ನೊಂದು ಸಂಡಾಸ್ ಗುಂಡಿ ತೆಗಿಸ್ತೀನಪ್ಪ. ಹೆಚ್ಚಿನ ಮಾಹಿತಿಗೆ ಪರಿಹಾರ ಸಹಾಯವಾಣಿ ಸಂಖ್ಯೆ 9480985555. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ.